ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ABARK ಕರುನಾಡ ಜನತೆಯ ಆರೋಗ್ಯ ರಕ್ಷಕ ABARK ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದೆಯೇ? ಪಡಿತರ ಚೀಟಿ ಇದೆಯೇ? ಹಾಗಿದ್ದಲ್ಲಿ ನೀವು ABARK ಕಾರ್ಡ್ ಪಡೆಯಲು ಅರ್ಹರು. ರಾಜ್ಯದ ಎಲ್ಲ ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳು, ಜಿಲ್ಲಾ ಹಾಗೂ ತಾಲೂಕು ಆಸ್ಪತ್ರೆಗಳು, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ 10 ರೂಪಾಯಿ ಶುಲ್ಕ ಪಾವತಿಸಿ A4 ಅಳತೆಯ ಮಾಹಿತಿ ಮುದ್ರಿತ ಹಾಳೆ ಅಥವಾ B1, K1 ಹಾಗೂ ಸೇವಾ ಸಿಂಧು ಕೇಂದ್ರಗಳಲ್ಲಿ 35 ರೂಪಾಯಿ ಪಾವತಿಸಿ ಪ್ಲಾಸ್ಟಿಕ್ ಕಾರ್ಡ್ ಪಡೆಯಬಹುದು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬಂದದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ, ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬಂದದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ನಮ್ಮ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಯುವ ಕೃಷಿ ಉದ್ಯಮಿ ಹಾಗೂ ಸಲಹೆಗಾರರಾಗಿರುವ ಡಾಕ್ಟರ್ ಕೇದಾರಿ ಖಂಡೋಭಾ ಧನವಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು, ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಒಬ್ಬ ಯುವ ಕೃಷಿ ಕನ್ಸಲ್ಟೆನ್ಸಿ ಮಾಡುವಂತಹ ಉದ್ಯಮಿ ಇದ್ದಾರೆ. ಅವರು ವಿಜಯಪುರ ತಾಲೂಕು ದ್ಯಾಬೇರಿ ಗ್ರಾಮದವರು, ಡಾಕ್ಟರ್ ಕೇದಾರಿ ಖಂಡೋಬಾ ಧನವಾಡೆ ಅವರು. ಸುಮಾರು ವರ್ಷಗಳಿಂದ ಅವರು ಈ ಕನ್ಸಲ್ಟೆನ್ಸಿ ಒಳಗೆ ತೊಡಕೊಂಡಿದ್ದಾರೆ. ತೋಟಗಾರಿಕಾ ಕನ್ಸಲ್ಟೆನ್ಸಿ ಮಾಡ್ತಾ ಇದ್ದಾರೆ, ರೈತರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಮತ್ತೆ ಅನೇಕ ನರ್ಸರಿಗಳನ್ನು ಕೂಡ ಅವರು ಸ್ಥಾಪನೆ ಮಾಡಿದ್ದಾರೆ. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ ಕೃಷಿ ಒಳಗೆ ಒಂದು ವ್ಯವಹಾರ, ವ್ಯಾಪಾರ, ಉದ್ಯಮ ಅವರು ಸ್ಥಾಪನೆ ಮಾಡಿದ್ದಾರೆ. ಅದನ್ನ ಅದ್ಭುತವಾಗಿ ಬೆಳೆಸಿದ್ದಾರೆ ಕೂಡ. ಅವರ ಅನುಭವಗಳನ್ನ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಕೇಳೋಣ. ಡಾಕ್ಟರ್ ಕೇದಾರಿ ಧನವಡೆ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಈಗ ತಾವು ಕೃಷಿಯೊಳಗೆ PhD ಮಾಡಿದ್ರಿ, ವಿಶೇಷವಾಗಿ ಹಣ್ಣಿನ ವಿಜ್ಞಾನದೊಳಗೆ ತಾವು PhD ಮಾಡಿದ್ದೀರಿ. PhD ಮಾಡಿದ ನಂತರ ವಿಶ್ವವಿದ್ಯಾಲಯದೊಳಗೆ ಒಳ್ಳೆ ಕೆಲಸ ಕೂಡ ತಮಗೆ ಸಿಗುವಂತಹ ಸಾಧ್ಯತೆಗಳು ಇದ್ದು, ಅದನ್ನು ಬಿಟ್ಟು ತಾವು ಕೃಷಿ ಕನ್ಸಲ್ಟೆನ್ಸಿ ಮಾಡಬೇಕು, ರೈತರಿಗೆ ಸಹಾಯ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಈ ಕ್ಷೇತ್ರಕ್ಕೆ ಬಂದ್ರಿ. ಯಾಕೆ ಈ ಕ್ಷೇತ್ರಕ್ಕೆ ಬಂದ್ರಿ? ಇಲ್ಲಿ ಏನು ಅಂತದನ್ನ ಕಂಡ್ರಿ? ಮತ್ತೆ ಇಲ್ಲಿ ಮಾಡಿದಂತಹ ಬದಲಾವಣೆಗಳು ಏನು? ಇಲ್ಲಿ ತಾವು ಏನು ಸವಾಲುಗಳನ್ನು ಎದುರಿಸಬೇಕಾಯ್ತು? ಎಲ್ಲ ತಮ್ಮ ಒಂದು ಜೀವನದ ಇಲ್ಲಿ ತನಕ ಕಂಡುಕೊಂಡಂತಹ ಒಂದು ಸತ್ಯಗಳನ್ನ ನಮ್ಮ ಎಲ್ಲ ಯುವಕರ ಜೊತೆಗೆ, ವಿಶೇಷವಾಗಿ ಯುವಕರ ಜೊತೆಗೆ, ಯಾಕಪ್ಪ ಅಂತಂದ್ರ ಇವತ್ತಿನ ದಿವಸ ರೈತರು ಬೆಳಿಬೇಕಾಗಿದೆ. ಅದರೊಳಗೆ ಏನು ಯುವಕರು ಹೊಸ ಹೊಸ ಕನಸುಗಳನ್ನು ಇಟ್ಟುಕೊಂಡು ಈ ಕೃಷಿಯೊಳಗೆ ಬೆಳವಣಿಗೆ ಆಗಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡಿರ್ತಾರೆ. ಅವರಿಗೆ ಒಂದು ಮಾರ್ಗದರ್ಶನ ಆಗುವಂಗೆ, ಅವರಿಗೆ ಒಂದು ಸ್ಫೂರ್ತಿ ಆಗುವಂಗೆ ತಾವು ತಮ್ಮ ಇಲ್ಲಿ ತನಕ ಏನು ಜರ್ನಿ ಮಾಡಿ ಬಂದಿರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ಬೇಕು. ಖಂಡಿತ ಹೇಳ್ತೀನಿ. ನಾನು ಈ ಕೃಷಿ ಒಳಗೆ ಬಂದಿದ್ದ ಕಾರಣ ತಂದ್ರೆ, ನಮ್ಮ ತಂದೆಯವರು ಮೊದಲೇ ರೈತರು, ಅವರು ರೈತ ಮಾಡ್ಕೋತ ಬಂದ್ರಿ ಸರ್. ಬಂದು ದ್ರಾಕ್ಷಿ ಹಚ್ಚಿದ್ರಿ, ದ್ರಾಕ್ಷಿ ಹಚ್ಚಿದ ಸಾಲನೇ ತೀರಿಸ್ಲಕ್ಕೆ ತಯಾರಿಲ್ರಿ. ದ್ರಾಕ್ಷಿಗೆ ಇಂಪಾರ್ಟೆನ್ಸ್ ನೀರ್ ಬೇಕಾಗಿತ್ತು. ಹೌದು. 9 ಎಕರೆಯಲ್ಲಿ ನಿಯರ್ ಟು 40 ಬೋರ್ ಹಾಕಿದ್ದಾರೆ ಸರ್. 700-800 ನೀರ್ ಬೀಳೋದು ಅಷ್ಟೇ, 2 ದಿವಸ ನೀಡೋದು ಹೋಗುದ್ರಿ. ದ್ರಾಕ್ಷಿ ಏನ್ ಲೋನ್ ತೆಗ್ದಿದ್ರಲ್ರಿ, ಅದು ಇನ್ನೂ ಆದ್ರೂ ಅವ್ರಿಗೆ ಸಾಯುತನ ಆದ್ರೂ ಅವ್ರಿಗೆ ಏನೈತ್ರಿ, ದ್ರಾಕ್ಷಿದ ಲೋನ್ ಮುಟ್ಸೋದೇ ಆಗಿಲ್ಲ. ಅವಾಗ ನಾನು ಏನ್ ವಿಚಾರ ಮಾಡಿದೆ, ಯಾಕಪ್ಪ ಈ ನೀರ್ ಇರ್ಲಾರ್ದಂತ ಬೆಳೆ ಯಾಕೆ ನಾವು ಮಾಡಬಾರದು? ಮತ್ತು ಒಮ್ಮೆನೆ ಯಾವುದೇ ಅದರನ್ನು ಫರ್ಟಿಲೈಸರ್ ಆಯ್ತು, ಯಾವುದೇ ಕೆಮಿಕಲ್ ಇರ್ಲಾರ್ದ ಬೆಳೆ ಯಾಕೆ ಬೆಳಿಬಾರ್ದು? ಅದನ್ನ ನಂದು ಮೊದ್ಲಿ ನಡದೆ ನಂದು ಏನ್ರಿ ದೇಹ ಐತ್ರಿ, ನಾನು ಡಿಗ್ರಿ ಹೋಗಿದ್ದಿಂದ್ರೆ ಅದು ಏನಿತ್ತು ನನ್ನ ಹತ್ರ ದೇಹ ಐತ್ರಿ ಮಾಡ್ಬೇಕಂದ್ರೆ. ಅಲ್ಲಿಂದ ನಮ್ಮಲ್ಲಿ ಒಟ್ಟೆ ಅದಕ್ಕೆ ಅಪೋಸಿಟ್ ರೀ, ನಾ ಮಾಡ್ಲಕತ್ತಂದ್ರೆ ನಮ್ಮ ಮನೆಯಲ್ಲಿ ಅಪೋಸಿಟ್ ಇದ್ರಿ, ಯಾರು ಮಾಡಿಕೊಡ್ತಿದ್ದಿಲ್ರಿ. ನಾನೇ ಏನ್ ಮಾಡಿದ್ರಿ, ಇಲ್ಲಿಂದ ಬಿಟ್ಟೆರಿ, ನಾನು ಇಲ್ಲಿಂದ ಬಿಟ್ಟು ಮಹಾರಾಷ್ಟ್ರದಲ್ಲಿ ಹೋದ್ರೆ ಡಿಗ್ರಿ ಮುಗಿದಂತರ ಜಾಬಿಗೆ ಅಂತ ಮಹಾರಾಷ್ಟ್ರಕ್ಕೆ ಹೋದ್ರಿ. ಜಾಬಿಗೆ ಹೋದ ನಂತರ 3 ತಿಂಗಳಲ್ಲಿ ಜಾಬ್ ಮಾಡಿದ್ರಿ, ಜಾಬ್ ಮಾಡಿ ಮತ್ತೆ ನಾನು ಎಂ ಎಸ್ಸಿಗೆ ಹೋದೆ. ನಾನು ಎಂ ಎಸ್ಸಿ ಹೋಗಿಸಿ ಅಲ್ಲಿ ನಾನು ಮಾಡ್ಕೊಂಡೆ ರೀ. ಅಲ್ಲಿ ಆದ್ರೂ ನಂದು ಬರೀ ಕನ್ಸಲ್ಟೆನ್ಸಿ ರೀ, ಕನ್ಸಲ್ಟೆನ್ಸಿ ಹೋಗೋದು ಮಾಡ್ಕೋದ್ ನಾನು ಅಲ್ಲಿನೂ ಪಿ ಎಚ್ ಡಿ ಮಾಡ್ಕೊಂಡೆ ರೀ. ಪಿ ಎಚ್ ಡಿ ಮಾಡ್ಕೊಂಡು ಏನೈತ್ರಿ, ಅಲ್ಲಿಂದ ನಾ ಯಾಕೆ ಇಲ್ಲಿ ಈ ಕನ್ಸಲ್ಟೆನ್ಸಿ ಮತ್ತೆ ಇದಕ್ಕೆ ಬಂದೈತಂದ್ರೆ, ನಮ್ಮ ಕರ್ನಾಟಕದ ರೈತರು ಮಹಾರಾಷ್ಟ್ರ ತರ ನಮ್ಮಲ್ಲಿ ಇಲ್ಲಿ ಆಗ್ಬೇಕು. ಮಹಾರಾಷ್ಟ್ರ ರೈತರು ಸ್ವಲ್ಪ ಜಾಗದಲ್ಲಿನೇ ಎಷ್ಟು ಇನ್ಕಮ್ ತೆಗಿತಾರೆ, ನಮ್ಮವ್ರು ಯಾಕೆ ತೆಗಿತಾ ಇಲ್ಲ? ನಮ್ಮಲ್ಲಿ ಏನೈತ್ರಿ, ಒಬ್ಬರದ ನೋಡಿ ಒಬ್ರು ಮಾಡ್ತಾ ಇದಾರೆ, ಒಬ್ರು ಯಾರು ತಮ್ಮ ವಿಚಾರ ಅಂತ ಒಬ್ರು ಯಾರು ಮಾಡ್ತಾ ಇಲ್ಲ. ಆದ್ರೆ ನಾನೇನು ವಿಚಾರ ಮಾಡಿದೆ, ನಮ್ಮ ರೈತರು ಯಾಕೆ ಬೆಳಿಬಾರದು? ಬರೋಬ್ರಿ. ಅಲ್ಲಿಂದ ನಾ ಏನ್ ಮಾಡಿದೆ ರೀ, ನೀರ್ ಇರ್ಲಾರ್ದಂತದ ಬೆಳಿ ನಾವು ಮಾಡಿ ತೋರಿಸ್ಬೇಕು. ಮತ್ತೆ ರೈತರಿಗೆ ಏನೈತಿ, ಕಷ್ಟ ಕಮ್ಮಿ ಆಗ್ಬೇಕು, ದುಡಿಮೆ ಏನೈತಿ ಕಮ್ಮಿ ಆಗ್ಬೇಕು, ಒಮ್ಮೆ ಬೆಳೆದ್ರಂದ್ರೆ ಇನ್ಕಮ್ ಜಾಸ್ತಿ ಆಗ್ಬೇಕು. ಅಂತ ಬೆಳೆಗಳು ಯಾವ ಯಾವತ್ತ ನಾ ಮೊದಲು ಸೆಲೆಕ್ಟ್ ಮಾಡ್ಕೊಂಡೆ, ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ನಾನು ಜಾಸ್ತಿ ಸೆಲೆಕ್ಟ್ ಮಾಡ್ಕೊಂಡಿದ್ದು ಕಸ್ಟರ್ಡ್ ಆಪಲ್, ಅಲ್ಲಿ ನೇರಳೆ ರೀ, ಹುಣಸೆ ಮಾಡ್ಕೊಂಡೆ ರೀ, ಲೇಮನ್ ಮಾಡ್ಕೊಂಡೆ ರೀ, ಇವೆಲ್ಲ ಒಂದ್ 10-15 ಫ್ರೂಟ್ಸ್ ನಾನು ಏನ್ ಮಾಡಿದೆ ರೀ, ಸೆಲೆಕ್ಟ್ ಮಾಡ್ಕೊಂಡೆ. ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ನಾವು ಏನ್ ಮಾಡಿದೆ ರೀ, ಡಿವೈಡೇಷನ್ ಬೈ 2 ಕ್ರಾಪ್ಸ್ ಮಾಡ್ಕೊಂಡು. 2 ಕ್ರಾಪ್ಸ್ ಅಂತಂದ್ರೆ ಹೆಂಗ್ರಿ, ಒಂದು ಡ್ರೈ ಲ್ಯಾಂಡ್ ನಲ್ಲಿ ಬೆಳೆಯುವಂತ ಬೆಳೆಗಳು, ಒಂದು ನೀರ್ ಇರುವಂತ ಪ್ರದೇಶನಲ್ಲಿ ಬೆಳೆಯುವಂತ ಬೆಳೆಗಳಂತ 2 ಡಿವೈಡೇಷನ್ ಮಾಡ್ಕೊಂಡು. ಅದರಲ್ಲಿ ನೀರ್ ಇರ್ಲಾರ್ದವ್ರು ಯಾವ ಯಾವ್ದು ಬೆಳಿಬೇಕು, ಒಮ್ಮೆ ಬೆಳೆದ್ರು ಅದನ್ನ ಲಾಸ್ ಆಗಬಾರ್ದ್ರಿ ರೈತರಿಗೆ. ಒಮ್ಮೆ ಬೆಳೆಯುತ್ತಾನ, ಒಂದು ಗಿಡ ಬೆಳೆಯುತ್ತಾನ ಬೆಳಿಬೇಕ್ರಿ, ಅದಕ್ಕೆ ಸ್ವಲ್ಪ ನಮ್ಮ ಮನೆಯಲ್ಲಿ ಗೊಬ್ಬರ ತಿಪ್ಪಿ ಗೊಬ್ಬರ ಇಂಥದ್ದು ಏನೂ ಇದ್ರು ಅದನ್ನ ಅಷ್ಟೇ ಕೊಟ್ಟಿಗೆ ಅದ್ರ ಮೇಲೆ ಇನ್ಕಮ್ ಬರಬೇಕು ರೈತರಿಗೆ. ಯಾಕಂದ್ರೆ ಎಲ್ಲಾರಂತರೂ ಶ್ರೀಮಂತರು ಇರಂಗಿಲ್ಲ. ಆದ್ರೆ ನಾವು ಏನ್ ಮಾಡ ವಿಚಾರ ಮಾಡಿದ್ರಿ, ವಿಷಮುಕ್ತ ಬೆಳೆಯನ್ನು ಬೆಳಿಬೇಕು. ಯಾಕಂದ್ರೆ ನಾವು ವಿಷ ಗಿಡಕ್ಕೆ ಹಾಕಿದ್ರೆ ಅದು ಉಲ್ಟಾ ನಾವು ವಿಷನೇ ಕೊಡುತ್ತೆ. ಅದರಿಂದ ಏನ್ ಮಾಡಿದೇವ್ರಿ, ನಾವು ಬಯೋ ಫರ್ಟಿಲೈಸರ್ ಲ್ಯಾಬ್ ಅನ್ನು ತೆಗೆದೇವ್ರಿ. ಅದು ಬಯೋ ಫರ್ಟಿಲೈಸರ್ ಒಳಗೆ ಏನ್ರಿ, ಟ್ರ್ಯಾಕೋಡರ್ಮಾ ಮಾಡ್ಕೋತೀವ್ರಿ, ಸೋಡೋನಮಾನಸ್ ಮಾಡ್ಕೋತೀವಿ, ಬೆಸಲಸ್ ಮಾಡ್ಕೋತೀವಿ, ಅಲ್ಲಿನ ಫೆಸಿಲೋಮೈಸಸ್ ಮಾಡ್ಕೋತೀವ್ರಿ. ಅವುಗಳನ್ನು ಕೊಡುವುದರಿಂದ ನಾವು ಕೆಮಿಕಲ್ ಎಷ್ಟು ಕೊಡ್ತೀವಲ್ರಿ, ಅದಕ್ಕಿಂತ ಡಬಲ್ ಪವರ್ ಇರುತ್ತೆ ರೀ. ಶಾರ್ಟ್ ಟೈಮ್ ಆಗಿ ಬರೋದು ಕೆಮಿಕಲ್ ರೀ, ಲಾಂಗ್ ಟೈಮ್ ಬರುವಂತದ್ದು ಆರ್ಗ್ಯಾನಿಕ್ ರೀ. ಬಿಜಾಪುರ ಜಾಬ್ ಬಿಟ್ಟು ಬಂದ ನಂತರ ಫಸ್ಟ್ ನಾ ಏನ್ ಮಾಡಿದೆ ರೀ, ಫಸ್ಟ್ ಮದರ್ ಬ್ಲಾಕ್ ಮಾಡ್ಕೊಂಡ್ರಿ. 900 ಸೀತಾಫಲ ಇದಾವ್ರಿ, 80 ಹನುಮಾನ್ ಫಲ ಇದಾವ್ರಿ, 120 ಲಕ್ಷ್ಮಣ ಫಲ ಇದ್ದಾವ್ರಿ, ಮತ್ತೆ 100 ನೆರಳಿ ಇದ್ದಾವ್ರಿ ಸರ್. ಅದರಿಂದ ನಾನು 35 ಲಕ್ಷ ರೂಪಾಯಿ ಗಳಿಸ್ತೀನಿ. ಎಲ್ಲರಿಗೆ ಹೇಳೋದು ಸುಳ್ಳು ಅನಿಸ್ತದ್ರಿ. ಯಾಕೆ ಸುಳ್ಳು ಅನಿಸ್ತದ ಅಂತಂದ್ರೆ ಅದು ಇಂಪಾಸಿಬಲ್. ಯಾಕಂದ್ರೆ ಅವ್ರು ನೋಡೇ ಇಲ್ರಿ. ಯಾಕಂದ್ರೆ ನಮ್ಮ ರೈತರು ಏನ್ ಮಾಡ್ತಾರೆ, ಬರೇ ಹಣ್ಣು ಅಷ್ಟೇ ಮಾರೋದು ನೋಡ್ತಾರೆ. ಅದು ಥರ್ಡ್ ಪರ್ಸನ್ ವೋಕೇಶನ್ ಅದನ್ನ ಇನ್ಕಮ್ ತಗೋತಾನ್ರಿ. ಬಟ್ ಇವ್ರು ಯಾವುದೇ ಉಪಕಸಬ್ ಮಾಡ್ತಾ ಇಲ್ಲ. ಉಪಕಸಬ್ ಯಾವ ಮಾಡ್ತಾನಲ್ರಿ, ಅವನು ಇನ್ಕಮ್ ಜಾಸ್ತಿ ತಗೋತಾನ್ರಿ. ನಾ ಮಾಡ್ತಾ ಇರೋದೇನ್ರಿ, ಗಿಡ ಬೆಳೆಸ್ತೇನ್ರಿ. ಒಂದ್ ಗಿಡದಿಂದ 300-400 ಸಸಿ ಗ್ರಾಫ್ಟಿಂಗ್ ಮಾಡ್ಕೋತೀನಿ. ಒಂದ್ ಗಿಡದಿಂದ 300-400 ಗಿಡ ಒಂದಾಗಿ ನಾನು 30 ರೂಪಾಯಿ ಮಾರ್ತಾ ಇದ್ದೇನೆ. ಅಲ್ಲೇ ನಾನು ಒಂದ್ ಗಿಡ 10,000 ರೂಪಾಯಿ ಕೊಡ್ತೇನೆ. ಒಂದ್ ನೆರಳೆ ಗಿಡದಿಂದ ನಾ ಏನಿಲ್ಲ ಅಂದ್ರೆ 10 ಲಕ್ಷ ತನ ಗಳಿಸ್ತೇನ್ರಿ. ಒಂದ್ ಇದ್ರಾಗ 1 ಲಕ್ಷ ತನ ನಾನು ಗ್ರಾಫ್ಟಿಂಗ್ ಮಾಡ್ಕೋತೇನ್ರಿ ನೆರಳೆ. ಒಂದ್ ಗಿಡದಿಂದ ಈಗ ಸದ್ಯ ಸಣ್ಣ ಅದಾವ್ರಿ, ಬಟ್ ದೊಡ್ಡ ಆದಂತ ಹೇಳ್ತಾ ಇದ್ದೇನ್ರಿ. ನಾನು 100 ಗಿಡದಿಂದ ನಾನು ಈ ವರ್ಷ 1,00,000 ರೂಪಾಯಿ ತೆಗೆದೇನ್ರಿ ಸರ್ ನೆರಳೆ. 10 ಲಕ್ಷ ರೂಪಾಯಿ ಗ್ರಾಫ್ಟಿಂಗ್ ಮಾಡಿಕೇಶಿಂದ ನಾನೇ ಮದರ್ ಬ್ಲಾಕ್ ಮಾಡ್ಕೊಂಡಿದ್ದೀನಿ, ನಾನೇ ಗ್ರಾಫ್ಟಿಂಗ್ ಮಾಡ್ಕೋತೀನಿ. ಅದನ್ನ ಏನೈತಿ, ನಾನು ಎಲ್ಲಾ ಕಡೆ ಸೇಲ್ ಮಾಡ್ತಾ ಇದ್ದೆ. ಅಡ್ಡಿಲ್ಲ, ಇದು ಗಿಡ ಹಚ್ಚಿ ಎಷ್ಟು ದಿವಸ ಆದ ನಂತರ ಅಥವಾ ಎಷ್ಟು ವರ್ಷ ಆದ ನಂತರ ಇದು ಈ ತರ ನೀವು ಲೆಕ್ಕ ಹೇಳ್ತಾ ಇದ್ದೀರಿ? ಇದು 2 ವರ್ಷಿಗೆ ಎರಡೇ ವರ್ಷ ಇವೆಲ್ಲ ಗ್ರಾಫ್ಟಿಂಗ್ ಏನ್ ಮಾಡ್ತೀವಲ್ರಿ ಸರ್, ಜಸ್ಟ್ ಫ್ಲವರಿಂಗ್ ಇರುತ್ತೆ, ಪ್ರೂಟಿಂಗ್ ಚಾಲೂ ಆಗುತ್ತೆ. ಬಟ್ ನಾವು ಚೆನ್ನಾಗಿ ಎಷ್ಟು ಬೆಳೆಸ್ತೀವಲ್ರಿ ಅಷ್ಟು ಚೆನ್ನಾಗಿ ನಮ್ ಇನ್ಕಮ್ ಆಗುತ್ತೆ. ಬಟ್ ಎಲ್ಲಾ ರೈತರಿಗೆ ಆ ತರ ಆಗಂಗಿಲ್ರಿ. ನಾನು ಬದುವಿನಲ್ಲಿ ಒಂದೇ 50 ನುಗ್ಗೆ ಗಿಡ ಅದಾರ ಸರ್. 50 ನುಗ್ಗೆ ಗಿಡದಿಂದ 1,50,000 ರೂಪಾಯಿ ತಕೊಂಡಿದ್ದೀನಿ ಸರ್. ಅದು ಹೆಂಗತ್ತಂದ್ರೆ 50 ಕೆಜಿ ನಂದು ಇದು ಐತ್ರಿ ಸರ್, ಏನು ಬೀಜ ಐತು, 50 ಕೆಜಿ ಬೀಜ. ನಮ್ದು ನರ್ಸರಿ ಇರೋದ್ರಿಂದ 3,000 ರೂಪಾಯಿ ಕೆಜಿ ಹೋಗಿದ್ರಿ ಸರ್. 3,000 ರೂಪಾಯಿ ಕೆಜಿ ಹೋಗಿದ್ರಿಂದ 1.5 ಲಕ್ಷ ರೂಪಾಯಿ ಬರೀ ಬೀಜದಿಂದ ಆಗಿದ್ರಿ ನನಗೆ, ಬೇರೆ ಏನಿಲ್ರಿ. ಬೀಜದಿಂದ ಸಸಿ ಮಾಡಿ ನೀವು ಮಾರಾಟ ಮಾಡಿ? ಸಸಿ ಮಾಡಂಗಿಲ್ರಿ, ನಾವು ನುಗ್ಗೆದ ಸಸಿನೇ ಮಾಡಂಗಿಲ್ಲ. ಡೈರೆಕ್ಟ್ ಶೋವಿಂಗ್ ಪರ್ಪಸ್ ನಾವ್ ಏನ್ ಮಾಡ್ತೇವೆ, ಸೀಡ್ಸ್ ಅನ್ನು ಕೊಟ್ಬಿಡ್ತೇವೆ. ಆ ತರ ಇನ್ಕಮ್ ಆಗತ್ತಾರೆ. ಮತ್ತೆ ಈ ಸೀತಾಫಲದಿಂದ ಬರೀ ಒಂದ್ ಗಿಡಕ್ಕೆ ನೀವು ಏನೈತಲ್ರಿ, 900 ಗಿಡಗಳು ಅದಾವ್ರಿ. ಒಂದ್ ಗಿಡಕ್ಕೆ 5 ಕೆಜಿ ನಾವು ಹಿಡಿದ್ರು, ಒಂದ್ ಕೆಜಿ ಮೇಲ್ಗಡೆ ಒಂದ್ ಹಣ್ಣ ಆಗತ್ತ ರೀ, ಐದೇ ಕೆಜಿ ಹಿಡಿದ್ರು ರೀ, ಒಂಬತ್ತೈದೇ ನಲ್ವತ್ತೈದು, ನಾಲ್ಕೂವರೆ ಟನ್ ಐತ್ರಿ. ಈಗ ಮಾರ್ಕೆಟ್ ರೇಟ್ 180 150 100 ಮೇಲ್ಗಡೆ ನಡೀತಿದೆ. ನಾವು ಬರೀ 50 ರೂಪಾಯಿ ಹಿಡಿದ್ರು ಸರ್, 2.5-3 ಲಕ್ಷ ರೂಪಾಯಿ ಬರೀ 12 ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಅಂದ್ರೆ ಮಿಶ್ರ ಬೇಸಾಯ ಪದ್ಧತಿ ಮಾಡಿದ್ರಿಂದ ಏನೇನ್ ಲಾಭ ಐತೆ ಅಂತಂದ್ರೆ, ನಮ್ಗೆ ಎ.ಟಿ.ಎಂ ತರ ಇದ್ದಂಗ್ರಿ ಮಂತ್ಲಿ. ಈಗ ಹುಣಸೆ ಸೀಸನ್ ಇದ್ದಾಕರ ಸರ ನೆರಳೆ ಸೀಸನ್ ಇರಂಗಿಲ್ಲ, ನೆರಳೆ ಸೀಸನ್ ಸಿದ್ಧ ಇದ್ದಾಕರ ಸೀತಾಫಲದ ಇರಂಗಿಲ್ಲ, ಸೀತಾಫಲದ ಇದ್ದಾಕರ ಹನುಮಾನ್ ಫಲದ ಇರಂಗಿಲ್ಲ, ಹನುಮಾನ್ ಫಲ ಇದ್ದಾಕರ ನುಗ್ಗೇದ ಇರಂಗಿಲ್ಲ. ಹಿಂಗ 6 ತಿಂಗಳು ನಮ್ಗೆ ಮಂತ್ಲಿ ಇನ್ಕಮ್ ಬರಂಗ ನಾವು ಪ್ಲಾನ್ ಮಾಡ್ಕೊಂಡಿರ್ತೇವ್ರಿ. ಮತ್ತ ಇದನ್ನೇ ನಾವು ರೈತರಿಗೆ ನಾವು ಹೇಳಿಬಿಡ್ತೇವ್ರಿ, ಈ ತರ ಪ್ಲಾನ್ ಮಾಡ್ಕೋರಿ ಅಂತಂದ್ರೆ. ಮತ್ತೆ ಇದು ಏನಾಗತ್ತರಿ ಸರ್, ಲಿಂಬೆ ಹೂ ಬಂದಾಕ ಲಿಂಬೆದ ಬರುತ್ತಾರೆ, ಒಂದ್ 50 ಲಿಂಬೆ ಅದಾವ್ರಿ, ಆ ಲಿಂಬೆದಿಂದ ಲಿಂಬೆದ ಇನ್ಕಮ್ ಬರ್ತಾರೆ, ರೆಗ್ಯುಲರ್ ಆಗಿ ಇನ್ಕಮ್ ಬರ್ತಾರೆ. ಒಂದ್ 10 ಸಪೋರ್ಟ್ ಅದಾವ್ರಿ, ಒಂದ್ 10 ಮ್ಯಾಂಗೋ ಅದಾವ್ರಿ, ಇವೆಲ್ಲ ನಮ್ ಮನಿ ಪ್ರಪೋಸ್ ಆಗತ್ತರಿ. ಬೇರೆದಿಂದ ತರೋದಕ್ಕಿಂತ ನಮ್ಗೆ ಮನಿ ಪ್ರಪೋಸ್ ಆಗಿಬಿಡುತ್ತಾರೆ. ಈ ಪ್ರಪೋಸ್ ನಾನು ಎಲ್ಲಾ ಏನ್ ಮಾಡ್ತಾ ಇದ್ದೀನಿ, ನಾನು ಹೈ ಡೆನ್ಸಿಟಿಯಲ್ಲಿ ಮತ್ತೆ ನಾವು ಮಿಶ್ರ ಬೇಸಾಯದಿಂದ ಮಾಡ್ತಾ ಇದ್ದಾರೆ. ಮಿಶ್ರ ಬೇಸಾಯ ಯಾಕೆ ಮಾಡಬೇಕು ಅಂತಂದ್ರೆ, ಒಂದ್ ಗಿಡಕ್ಕೆ ಎಷ್ಟು ತಿನ್ಲಾಗ್ಬೇಕಲ್ರಿ, ಆ ಗಿಡಕ್ಕೆ ಬೇರೆದ್ ಬೇಕಾಗತ್ತರಿ. ಯಾವ ಗಿಡಕ್ಕೆ ಏನ್ ಬೇಕಲ್ರಿ ಅದೇ ಬೇರೆ ಗಿಡಕ್ಕೆ ಬೇಕಾಗಿಲ್ರಿ. ಈ ಗಿಡಕ್ಕೆ ಏನ್ ಬೇಕಲ್ರಿ ಅಷ್ಟೇ ತಗೋತದೆ, ಬೇರೆ ಇದ್ದು ಆ ಗಿಡ ಕೊಡ್ತದ್ರಿ. ಆ ಗಿಡಕ್ಕೆ ಏನ್ ಬೇಕಲ್ರಿ, ಈ ಗಿಡ ಬೇರೆ ಒಳಗಡೆ ಏನಾಗತ್ತಾರೆ ಕಾಂಪಿಟೇಷನ್ ನಡೆದಿರ್ತದೆ, ಸ್ಪರ್ಧೆನೇ ಇರಂಗಿಲ್ಲ, ಸ್ಪರ್ಧೆನೇ ಇರಂಗಿಲ್ರಿ. ಯಾವಾಗ ಬೇಕು ಅದನ್ನ ಪೂರ್ಣ ಸಿಕ್ಬಿಟ್ಟಿರ್ತದೆ. ಮತ್ತ ಹೈ ಡೆನ್ಸಿಟಿ ಮಾಡೋದ್ರಿಂದ ಏನಾಗತ್ತರಿ ಸರ್, ನಿಮ್ಗೆ ಗೊಬ್ಬರದ ಅವಶ್ಯಕತೆ ಬೆಳಂಗಿಲ್ಲ. ಯಾಕ ಗೊಬ್ಬರದ ಅವಶ್ಯಕತೆ ಬೆಳಂಗಿಲ್ಲ ಅಂತಂದ್ರೆ, ಒಂದ್ ಗಿಡಕ್ಕೆ ಎಷ್ಟು ಜಿಂಕ್ ಬೇಕು, ಎಷ್ಟು ಮ್ಯಾಗ್ನೀಷಿಯಂ ಬೇಕು, ಎಷ್ಟು ಸಲ್ಫರ್ ಬೇಕು, ಎಷ್ಟು ಯೂರಿಯಾ ಬೇಕು, ಎಷ್ಟು ನ್ಯೂಟ್ರಿಯನ್ಸ್ ಬೇಕಲ್ರಿ, ಅದು ತನ್ನ ಎಲೆ ರೂಪನಲ್ಲಿ ತನ್ನಗೆ ಎಷ್ಟು ಆಹಾರ ಬೇಕಲ್ರಿ ಅಷ್ಟು ಕ್ರಿಯೇಟ್ ಮಾಡ್ಕೊಂಡಿರ್ತದ್ರಿ. ಅದನ್ನ ಏನ್ ಮಾಡ್ತದ್ರಿ, ತಮ್ಗೆ ಯಾವಾಗ ಅವಶ್ಯಕತೆ ಬೀಳ್ತದಲ್ರಿ ಅದರ ಬಿಫೋರ್ 2 ಮಂತ್ಸ್ ಅದು ಎಲೆಗಳನ್ನ ಏನ ಮಾಡ್ತದ್ರಿ, ಡ್ರಾಪ್ ಮಾಡ್ಕೋತದ್ರಿ. ಡ್ರಾಪ್ ಮಾಡ್ಕೊಂಡು ಅದನ್ನ ಆಹಾರ ಕ್ರಿಯೇಟ್ ಮಾಡ್ಕೋತದ್ರಿ. ನಮ್ಮವ್ರು ಏನ್ ಮಾಡ್ತಾರೆ, ಓಲ್ಡ್ ಪದ್ಧತಿ 20x20 ಹಚ್ಕೋತಾರೆ. 20x20 ಹಚ್ಕೋದ್ರಿಂದ ಏನಕ್ಕದ್ರಿ, ಯಾವಾದ್ರೆ ಗಾಳಿ ಬೀಸ್ತಂದ್ರೆ ದಂಡಿಗೆ ಹೋಗ್ಬಿಡ್ತದೆ ಸರ್. ದಂಡಿಗೆ ಹೋಗೋದ್ರಿಂದ ಅದಕ್ಕೆ ಏನೋ ನ್ಯೂಟ್ರಿಯನ್ ಸಿಗಂಗಿಲ್ರಿ. ನ್ಯೂಟ್ರಿಷನ್ ಸಿಗ್ಲಿಕ್ಕಂದ್ರೆ ಏನ್ ಮಾಡ್ಬೇಕಾಗ್ತದೆ, ನಾವು ಹೊರಗಿಂದ ಹಾಕೋಬೇಕಾಗ್ತದ್ರಿ. ಹೊರಗಿಂದ ಹಾಕೋದ್ರಿಂದ ಏನಾಗ್ತದ್ರಿ, ಮತ್ತೆ ಅದರದ ಎಕ್ಸ್ಪೆನ್ಸ್ ನಿಮ್ಗೆ ಯಾಡ್ ಆಗ್ಬಿಡ್ತದ್ರಿ. ಅದರಿಂದ ಏನಾಯ್ತಲ್ರಿ, ನಾವ್ ಎಷ್ಟು ಹೈ ಡೆನ್ಸಿಟಿ ಸಾಕ್ತೇವಲ್ರಿ ಅಷ್ಟು ಒಳಗಡೆ ಮಲ್ಚಿಂಗ್ ಹಾಕದ್ರಿ. ಮಲ್ಚಿಂಗ್ ಆಗೋದ್ರಿಂದ ಹ್ಯೂಮಸ್ ಹಾಕದ್ರಿ, ಹ್ಯೂಮಸ್ ಆಗೋದ್ರಿಂದ ನ್ಯೂಟ್ರಿಯನ್ಸ್ ಫುಲ್ ಗಿಡಕ್ಕೆ ಎಷ್ಟು ಬೇಕಲ್ರಿ ಸಿಗ್ತದ್ರಿ. ಮತ್ತೆ ಎಷ್ಟು ಫ್ರೂಟ್ಸ್ ಕ್ವಾಲಿಟಿ ಬರ್ತಾವ ಅಂದ್ರೆ ನಾವು ಹೇಳಪ್ಲೆ ಆಗಂಗಿಲ್ರಿ, ಅಷ್ಟು ಕ್ವಾಲಿಟಿ ಬರ್ತಾವ. ಯಾಕಂದ್ರೆ ನ್ಯಾಚುರಲ್ ಆಗಿ ಇದ್ದಿರ್ತದೆ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವು ಆರ್ಗ್ಯಾನಿಕ್ ಯಾಕೆ ಮಾಡಬೇಕು, ಕೆಮಿಕಲ್ ಯಾಕೆ ಮಾಡ್ಬೇಕಂತಂದ್ರಿ, ಈಗ ಒಂದ್ ಫಾರ್ಮ್ ಕೋಳಿ ಐತ್ರಿ ಸರ್, ನಾವು ಪೋಲ್ಟ್ರಿ ಕೋಳಿ ರೀ, ಅದು ಓನ್ಲಿ ಫಾರ್ 45 ದಿವಸನಾಗ ಏನಾಕ್ರೆ 2 ಕೆಜಿ ತನ ಬೆಳೀತದ್ರಿ. ಈಗ ಜವಾರಿ ಕೋಳಿ ಏನೈತಲ್ರಿ, ಅದು ಒಂದ್ ವರ್ಷ ಆದ್ರೂ 2 ಕೆಜಿ ಬೆಳೆಯಂಗಿಲ್ಲ. ಆ ಫಾರ್ಮ್ ಕೋಳಿಗೆ ನಾವು ಹೊರಗಡೆ ಬಿಟ್ಟಿವಿ ಅಂತಂದ್ರೆ ಸರ್, ಹೊರಗಡೆ ಅಂತಂದ್ರೆ ಏನ್ರಿ, ಆ ಶೆಡ್ ಬಿಟ್ಟು ಹೊರಗಡೆ ಬಿಟ್ರಂದ್ರೆ 2-10 ಮಿನಿಟ್ನಾಗ ಅದು ಸತ್ಯ ಹೋಗ್ತದ್ರಿ ಬಿಸಿಲಾಗ. ಅದೇ ಜವಾರಿ ಕೋಳಿ ಏನಾದ್ರೂ ಚಂತಾನೆ ಬಿಟ್ಟರು ಏನು ಆಗಂಗಿಲ್ಲ. ಹಾಗೆ ನಾವು ಕೆಮಿಕಲ್ ಹಾಕಿದ್ರಿಂದ ಏನಾಗತ್ತಂದ್ರೆ, ಬೇಸಿಗೆಯಲ್ಲಿ ನಿಮ್ ನೀರ್ ಕಮ್ಮಿ ಬಿತ್ತಂದ್ರೆ ಗಿಡಗಳು ಸಾಯ್ಲಕ್ ಚಾಲು ಆಕವ್ರಿ. ಗಿಡಗಳು ಒಣಗಿ ರೋಗ ಬಂದ ಕಿಸಿಂದ ಎಲ್ಲಾ ರೋಗ ಅಂದ್ರೆ ಅದಕ್ಕೆ ಡಿಸೀಸ್ ಕಂಟ್ರೋಲ್ ಕೆಪಾಸಿಟಿನ ಇರಂಗಿಲ್ಲ. ಅದೇ ನೀವು ನ್ಯಾಚುರಲ್ ಆಗಿ ಮಾಡಿದ್ರೆ ಅಂತಂದ್ರೆ, ನೀರ್ ಹೋಗ್ಲಿ ಏನಾಗ್ಲಿ ಬೇಸಿಗೆಯಲ್ಲಿ ಒಣಗಿ ನಿಂದಿರ್ತಾವ್ರಿ, ಮಳೆ ಬತ್ತಂದ್ರೆ ತನ್ನಂತಾನೆ ಚಿಗರಿ ವರ್ಷ ಎಷ್ಟು ನಿಮ್ ಫಲ ಕೊಡಬೇಕು ಅಷ್ಟು ಕೊಟ್ಟೆ ಕೊಡ್ತಾವ್ರಿ. ನಿಮ್ಗೆ ಸ್ವಲ್ಪ ಕ್ವಾಲಿಟಿ ಫ್ರೂಟ್ಸ್ ಬೇಕಾಗಿತ್ತಂದ್ರೆ ನಿಮ್ ಮನೆಯಲ್ಲಿ ತಿಪ್ಪಿ ಗೊಬ್ಬರ ಇರಬಹುದು, ಕುರಿ ಗೊಬ್ಬರ ಇರಬಹುದು, ಇಲ್ಲಾಂದ್ರೆ ಜೀವಾಮೃತ ಮಾಡ್ರಿ, ಇಲ್ಲಾಂದ್ರೆ ಟ್ರ್ಯಾಕೋಡರ್ಮದ ಏನೈತಲ್ರಿ, ಒಂದ್ 20 ಲೀಟರ್ ಟ್ರ್ಯಾಕೋಡರ್ಮ ಕೆವಿಕೆಯಲ್ಲಿ ಸಿಗ್ತಾವ್ರಿ, ಅಂತವೆಲ್ಲ 20 ಲೀಟರ್ ಬೈಯುದ್ರಿ. ಅದನ್ನ ಏನ್ ಮಾಡಿದ್ರಿ, ಮಲ್ಟಿಪ್ಲೈ ಮಾಡ್ಕೋತ ಹೋದ್ರಿ. ಜೀವಾಮೃತ ನಾವ್ ಹೆಂಗ್ ಮಾಡ್ತೀವಲ್ರಿ, ಅದೇ ತರ ಮಲ್ಟಿಪ್ಲೈ ಮಾಡ್ಕೋದ್ರಿ. 10 ಲೀಟರ್ ಹಾಕೋದು, 10 ಲೀಟರ್ ಏನೈತಿ ಒಂದ್ ಬ್ಯಾರಲ್ ನಲ್ಲಿ ಹಾಕೊಳ್ದ್ರಿ. ಬ್ಯಾರಲ್ ನಲ್ಲಿ ಏನೈತಿ, ಒಂದ್ 5 ಕೆಜಿ ಬೆಲ್ಲ, 5 ಕೆಜಿ ಗೋಮೂತ್ರ, ಅಲ್ಲಿ ದ್ವಿದಳ ಧಾನ್ಯದ ಒಂದ್ 5 ಕೆಜಿ ಹಿಟ್ರಿ, ಅದನ್ನ 7 ದಿವಸ ತಿರುಗಿಸಿದ್ರಿ, ಅದೇ ಮಲ್ಟಿಪ್ಲೈ ಆಗೋತ್ ಹೋಗ್ತದ್ರಿ. ಅದನ್ನ ಒಂದ್ ಎಕರೆಗೆ ಬೇಕಾದಾಗ ನೀವು 100 ಲೀಟರ್ ಬಿಡ್ರಿ, 200 ಲೀಟರ್ ಬಿಡ್ರಿ, 10,000 ಲೀಟರ್ ಬಿಡ್ರಿ, ಅದು ಎಷ್ಟು ಬಿಟ್ಟಷ್ಟು ಏನು ಇದು ಇಲ್ರಿ, ಏನೋ ಪ್ರಾಬ್ಲಮ್ ಇಲ್ರಿ. ಅದರಿಂದ ಅದು ಬಿಡೋದ್ರಿಂದ ಏನಾಗತ್ತೆ, ಗಿಡದ ಸ್ಟ್ರೆಂತ್ನು ಚೆನ್ನಾಗಿ ಆಗತ್ತರಿ, ಗಿಡನು ಚೆನ್ನಾಗಿ ಬೆಳತಾವ, ಚೆನ್ನಾಗಿ ನಮ್ಗೆ ಫ್ರೂಟ್ಸ್ ತಿನ್ಲಾಕ್ ಸಿಗುತ್ತರಿ, ಎಲ್ಲಾ ರೋಗ ರುಜಿನಗಳನ್ನು ಕಮ್ಮಿ ಆಗುತ್ತೆ ಸರ್. ಇವೆಲ್ಲ ಆರ್ಗ್ಯಾನಿಕ್ ಪದ್ಧತಿಯಿಂದ ಮಾಡ್ಕೊಂತ ಹೋಗ್ಬೇಕ್ರಿ. ಅಡಿಲ್ಲ, ಈಗ ತಾವು ಹೈ ಡೆನ್ಸಿಟಿ ಅಂದ್ರೆ ಅಗದಿ ಸಾಂದ್ರವಾಗಿ ಬೆಳೆದಿದ್ದು ಹೇಳದ್ರಲ್ಲ, ಹೌದ್ರಿ ಸರ್, 1 ಎಕರೆ ಪ್ರದೇಶದೊಳಗೆ ಎಷ್ಟು ನೀವು ಗಿಡಗಳನ್ನು ಕೂಡಿಸಿರಲ್ಲಿ? ನಮ್ಮ 1 ಎಕರೆ ಪ್ರದೇಶದಲ್ಲಿ ನಾನು ಎಲ್ಲಾ ಹೈ ಡೆನ್ಸಿಟಿಯಲ್ಲಿ 1700 ಗಿಡ ಕೂಡಿಸಿದ್ದೀನಿ. 1700 ಗಿಡ? 1700 ಗಿಡ ಅದಾವ್ರಿ. ಸಾಮಾನ್ಯವಾಗಿ ನಾವು ಬೆಳಿಬೇಕಂತಂದ್ರೆ ಎಷ್ಟು ಗಿಡಗಳನ್ನ ಕೂಡಿಸೋದಾಗ್ತದೆ? ಸಾಮಾನ್ಯ ರೈತರು ಏನೈತಲ್ರಿ, 900ಕ್ಕಿಂತ ಜಾಸ್ತಿ ಗಿಡಗಳು ಕೂಡಿಸಬಾರ್ದ್ರಿ. ಯಾಕಂತಂದ್ರೆ ಅವ್ರಿಗೆ ಒಂದೇ ಟೈಮ್ ಪ್ರೂನಿಂಗ್ ಬರುತ್ತಾರೆ. ನಮ್ದು ನಾವು ನರ್ಸರಿ ಪ್ರಪೋಸ್ ಮಾಡೋದ್ರಿಂದ ನಾವು 2 ಸಾರಿ ಪ್ರೂನಿಂಗ್ ಮಾಡ್ತೀವ್ರಿ. ಅದರಿಂದ ನಮ್ಗೆ ಎಷ್ಟು ನಾವು ಸಾಂದ್ರತೆ ಬೆಳೆಸಿದ್ರು ನಮ್ಗೆ ಸಾಂದ್ರತೆ ಅನ್ಸಂಗಿಲ್ರಿ. ಇವ್ರು ರೈತರು ಏನಾಗುತ್ತಾರೆ, ಸಾಂದ್ರತೆ ಜಾಸ್ತಿ ಬೆಳೆಸಿದ್ರೆ ನಾಳೆ ಹಾರ್ವೆಸ್ಟ್ ಮಾಡಾಕರ ಅವ್ರಿಗೆ ಪ್ರಾಬ್ಲಮ್ ಆಗುತ್ತಾರೆ, ಹೋಗಕ್ ಬರಂಗಿಲ್ರಿ. ಅದರಿಂದ ಮತ್ತೆ ಮತ್ತೆ ಸ್ವಲ್ಪ ವೆಂಟಿಲೇಷನ್ ಬೇಕಾಗುತ್ತೆ. ವೆಂಟಿಲೇಷನ್ ಆದ್ರೆ ಇದಾಗುತ್ತೆ. ಎಲ್ಲಾ ರೈತರು ಏನ್ ಹೇಳ್ತಾರೆ, ಜಾಸ್ತಿ ಡೆನ್ಸ್ ಇರೋದ್ರಿಂದ ಫ್ರೂಟ್ರಿ ಸೆಟ್ಟಿಂಗ್ ಆಗಂಗಿಲ್ಲ. ಬಟ್ ಅದು ನಾ ಮಾಡಿದ ಪ್ರಾಕ್ಟಿಕಲ್ ಪ್ರಕಾರ ಅದು ತಪ್ಪೈತ್ರಿ ಸರ್. ಎಷ್ಟ್ ನೀವು ಡೆನ್ಸ್ ಬೆಳೆಸ್ತಿರಲ್ರಿ ಅಷ್ಟು ಕ್ವಾಲಿಟಿ ಫ್ರೂಟ್ಸ್ ಬರ್ತಾವ್ರಿ, ಅಷ್ಟು ಜಾಸ್ತಿ ಫ್ರೂಟ್ ಬರ್ತಾವ್ರಿ. ಜಾಸ್ತಿ ಹಚ್ಚೋದ್ರಿಂದ ಗಾಳಿ ಗಿಳಿ ಬಿಸ್ತಂದ್ರೆ ಫ್ಲವರ್ ಡ್ರಾಪ್ ಆಗ್ತಿರ್ತಾವ್ರಿ. ಆದ್ರೆ ಎಸ್ಪೆಷಲಿ ಸೀತಾಫಲದ ನಮ್ಮಲ್ಲಿ ಗೋಲ್ಡನ್ ತಂದ್ ಕಿಶೆ ಹಚ್ತಾರೆ, ಮಹಾರಾಷ್ಟ್ರದ ಗೋಲ್ಡನ್ ತಂದ್ ಹಚ್ತಾರಲ್ರಿ, ಈ ಹತ್ತರಗದಾಗ ರೈತರು ಎಲ್ಲಾರು ಹಚ್ಚಿದ್ದಾರೆ. ಅವ್ರು ಏನ್ 16x15 ಹಚ್ಚಾರೆ, ಅಂದ್ರೆ 16x15 ಹಚ್ಚಿರ್ತಾರೆ. ಅದು ಏನಾಗುತ್ತೆ ಅಂದ್ರೆ ಗಾಳಿ ಬೀಸ್ತಂದ್ರ ಫ್ಲವರ್ ಎಲ್ಲ ಏನಾಕದ್ರೆ ಡ್ರಾಪ್ ಔಟ್ ಆಕದ್ರಿ. ಎಲ್ಲಾರ್ದ ಪ್ರಾಬ್ಲಮ್ ಬರೋದು ಎಲ್ಲಿ ಅಂತಂದ್ರೆ ರೀ ಸರ್, ನಮ್ದು ಫ್ರೂಟ್ ಸೆಟ್ಟಿಂಗ್ ಆಗಲ್ಲ. ಇದು ಫ್ರೂಟ್ ಯಾಕೆ ಸೆಟ್ಟಿಂಗ್ ಆಗಲ್ಲ ಅಂದ್ರೆ ಇಲ್ಲಿ ಆಗ್ತಾ ಇಲ್ರಿ. ಯಾಕಾಗ್ತಾ ಇಲ್ಲ ಅಂದ್ರೆ ಗಾಳಿ ಬೀಸ್ತದೆ ಸರ್. ಗಾಳಿ ಬೀಸೋದ್ರಿಂದ ಫ್ರೂಟ್ ಏನಾಕದ್ರೆ ಸರ್ ಫ್ಲವರ್ ಡ್ರಾಪ್ ಆಗಿಬಿಡ್ತದೆ. ಪೋಲನ್ ಟೈಮಿಗೆ, ಪೋಲಿನೇಷನ್ ಟೈಮಿಗೆ ಏನಾಕದ್ರೆ ಅದು ಉದುರಿ ಬೀಳ್ತದ್ರಿ. ಇದನ್ನೇ ನೀವು ಸ್ವಲ್ಪ ಸಾಂದ್ರತೆಯಲ್ಲಿ ಹಚ್ಚರಿ, ಗಾಳಿ ಬೀಸಂಗಿಲ್ರಿ. ಅಂದ್ರೆ ಗಾಳಿ ಬಡಿಯುವುದಿಲ್ಲ, ಗಾಳಿ ಬಡಿಯುವುದಿಲ್ಲ. ಆ ಟೈಮ್ ನಮ್ಮ ಆಷಾಢ ಗಾಳಿ ಏನಾದ್ರೆ ಕಂಟಿನ್ಯೂಸ್ ಆಗಿ ಬೀಸ್ತಿರ್ತದ್ರಿ, ಅವಾಗ ಫುಲ್ ಹೂ ಏನಾದ್ರೆ ಉದುರುತ್ತದೆ. ಬಟ್ ಯಾರ ಆದ್ರೂ ಫಸ್ಟ್ ಬೇಸಾಯಕ್ಕೆ ಇಳಿಬೇಕಂದ್ರೆ ನಾವು ಹೆಂಗ್ ನಮ್ ಶರೀರಕ್ಕೆ ಅರ್ಬಿ ಹಾಕೊಂಡಿವಲ್ರಿ ಸರ್, ಹಂಗ್ ಫಸ್ಟ್ ಫೆನ್ಸ್ ಮಾಡ್ಕೋಬೇಕ್ರಿ. ಫೆನ್ಸ್ ಮಾಡ್ಕೊಂಡು ಆ ಫೆನ್ಸಿನ ಸುತ್ತೆಲ್ಲ ಯಾವ ಗಿಡಗಳು ಹಾಕಬೇಕು ಆ ಗಿಡದಿಂದ ಇನ್ಕಮ್ ನೂ ಬರ್ತಿರ್ಬೇಕ್ರಿ. ಆ ತರ ಮಾಡ್ಕೋಬೇಕ್ರಿ. ನಾವ್ ಏನ್ ಸಜೆಷನ್ ಮಾಡ್ತೇವ್ರಿ, ಒಂದ್ ಹುಣಸೆ ತಗೋತೇವ್ರಿ ಸರ್, ಹುಣಸೆ ಮತ್ ಒಂದ್ ಏನ್ ಮಾಡ್ತೇವ್ರಿ, ಲಿಂಬೆ ತಗೋತೇವ್ರಿ ಫೆನ್ಸಿಗೆ. ಹುಣಸೆ ಏನದಲ್ರಿ, ನಾವು 15 PT ಹಾಕಲಾಗಿಸ್ತೇವ್ರಿ. ನಡುವೆ ಏನ್ 7.5 feet ಐತಲ್ರಿ, ಅಲ್ಲಿ ಲಿಂಬೆ ಹಾಕಲಾಗಿಸ್ತೇವ. ಯಾಕಂತಂದ್ರೆ ಸರ್, ಹುಣಸೆ ಹೈಟ್ ಬೆಳೀತದ್ರಿ, ಲಿಂಬೆ ಏನಾದ್ರೆ ಗಿಡ್ ಬೆಳೀತದ್ರಿ. 15 feet ಅಂತಂದ್ರೆ ಎರಡು ಒಂದ್ 5 ವರ್ಷ ನಂತರ ಎರಡು ಕೂಡ ಬಿಡ್ತದ್ರಿ. ಇದು ಏನಾಕದ್ರಿ, ಲೈವ್ ಫೆನ್ಸ್ ಹಾಕದ್ರಿ. ಲೈವ್ ಫೆನ್ಸ್ ಆಗಿದ್ರೆ ಏನಾಕದ್ರೆ, ನಾಳೆ ಯಾವುದೇ ಪ್ರಾಣಿ ಆಗಿಲ್ರಿ, ಏನು ಒಳಗಡೆ ದಾಳಿ ಮಾಡಂಗಿಲ್ರಿ. ಒಂದ್ ಐತ್ರಿ, ಆ ಹುಣಸೆದಿಂದ ನಿಮ್ಗ ಈ ಗಾಳಿ ಏನದಲ್ರಿ, ಅದು ಪ್ರೊಟೆಕ್ಷನ್ ಫೆನ್ಸ್ ಏನದ ಪ್ರೊಟೆಕ್ಷನ್ ಆಗುತ್ತೆ. ಅದರಿಂದ ಗಾಳಿದ್ನು ನಮ್ಗ ಇದು ಆಗಂಗಿಲ್ಲ, ತೊಂದರೆ ಆಗಂಗಿಲ್ಲ. ಬಟ್ ಇದು ಲಿಂಬೆಯನ್ನು ಕೊಡ್ತದ್ರಿ, ಒಂಥರ ಮುಳ್ಳು ಇರೋದ್ರಿಂದ ಫೆನ್ಸ್ ಹಾಕದ್ರಿ. ಎರಡು ಡಿವೆಲ್ ಪರ್ಪಸ್, ಹುಣಸೆದಿಂದ ನಮ್ಗೆ ಹುಣಸೆನೂ ಬರುತ್ತೆ, ಲಾಸ್ಟ್ ನೀವು ಬೇಡಾಗಿತ್ತು ಕಡದ್ರು ಕಟ್ಟಿಗೆನೂ ಬರುತ್ತೆ. ಅದರ ಜೊತೆ ನಿಮ್ಗೆ ಬಹಳ ಮತ್ತೆ ಲೂಸ್ ಆಗಿತ್ತಂದ್ರ, ನಾವು ನೆಫಿಯರ್ ಆಗಿ ಪೇರ್ ಹುಲ್ ಸೈಡ್ ಇರತ್ತಂದ್ರೆ ನಮ್ ಏನ್ ನಾವು ರೇಷ್ಮೆ ತೇವಲ್ರಿ, ರೇಷ್ಮೆನ ಹಚ್ಕೋಬಹುದ್ರಿ. ಅದರದಿಂದ ಕೋಳಿ ಸಾಗಾಣಿಕೆ ಆಯ್ತು, ಇವೆಲ್ಲ ಒಳಗಡೆ ಫೆನ್ಸ್ ಒಳಗಡೆ ಹಾಕಿದ್ರತಂದ್ರ ನಿಮ್ಗೆ ಲೈವ್ ಆಗಿರ್ತ ಕೋಳಿನೂ ಇರ್ತಾವ್ರಿ, ನೀವು ಕುರಿನೂ ಸಾಕಾಣಿಕೆ ಮಾಡಬಹುದು. ಅದರಿಂದ ಬಾರ್ಡರ್ಗೆ ನಿಮ್ ಕುರಿಗೆ ಮೇವನು ಆಗುತ್ತರಿ. ಇವೆಲ್ಲ ಮಾಡೋದ್ರಿಂದ ಏನೈತಲ್ರಿ, ನಮ್ಗ ಮಿಶ್ರ ಬೇಸಾಯ ಪದ್ಧತಿಯಲ್ಲಿ ಚೆನ್ನಾಗಿ ಉಪಯೋಗ ಆಗತ್ತೆ ಸರ್. ಅಂದ್ರೆ ಈಗ ಏನು ನೀವು ಬೆಳೆದಿರಿ, ಇವಕ್ಕೆ ರಾಸಾಯನಿಕ ಗೊಬ್ಬರ ಅದೇನು ಒಂದ್ ರುಪೀಸ್ ನಾ ಹಾಕಂಗಿಲ್ಲ, ಒಂದ್ ರುಪೀಸ್ ಹಾಕಿ ಇಲ್ರಿ. ನಾನು ಹಾಕ್ತಾ ಇರೋದು ಟ್ರ್ಯಾಕೋಡರ್ಮಾ, ಸೋಡೋಮೋನಸ್, ವೆಸಲಸ್, ಫೆಸಿಲೋಮೈಸಸ್, ಇವು ನಾಲ್ಕನ ಬಿಟ್ರೆ ಅಂದ್ರೆ ನಾ ಬೇರೆ ಹಾಕೇ ಇಲ್ರಿ ಸರ್. ಯಾಕೆ ಬೇರೆ ಹಾಕಿಲ್ಲ ಅಂತಂದ್ರೆ ಸರ್, ನಾನು ರಾಸಾಯನಿಕ ಹಾಕಿದ್ರೆ ನಾನು ನೀರ್ ಇಲ್ರಿ ಸರ್. ನೀರ್ ಇಲ್ಲಾರ್ದೆ ನಂದು ಏನಾಕದ ಬೆಳೆ ಫೇಲ್ ಹಾಕೋರಿ. ಯಾಕಂದ್ರೆ ಫಸ್ಟ್ ನಾನು ಏನ್ ಮಾಡಿದ್ಯಾರಿ ಸರ್, ಫಸ್ಟ್ ಅಂದ್ರೆ 5 years back ರೀ ಸರ್, ಇದು ನಾನು 5 years back ಪ್ರೊಜೆಕ್ಟ್ ನಾನು ಇಲ್ಲಿ ತಗೊಂಡಿದ್ರಿ. ಫಸ್ಟ್ ನಾನು ಇಲ್ಲಿ ಇರ್ತಿದ್ದಿಲ್ರಿ, ನಮ್ ಫಾದರ್ ಇರ್ತಿದ್ರಿ, ಅವ್ರು ಕೆಮಿಕಲ್ ಕೊಡ್ತಿದ್ರು ಸರ್. ಕೆಮಿಕಲ್ ಕೊಡೋದ್ರಿಂದ ಏನಾಕಿದ್ರಿ ಸರ್, 5 years back ನಮ್ ಕಡೆ ಮಳಿನೇ ಆಗಿಲ್ರಿ. ಆ ಟೈಮಿಗೆ 90% ನಂದು ಪ್ಲಾಟ್ ಎಲ್ಲ ಫೇಲ್ ಆಗಿ ಹೋಯ್ತು ಸರ್. ಫೇಲ್ ಆದಂತರ ನಮ್ ಮನ್ಯಾಗ ಅಪೋಸಿಟೇ ಮಾಡಿದ್ರಿ ಸರ್, ಎಲ್ಲಾರು ಅಪೋಸಿಟ್ ಮಾಡಿದ್ರು, ನಮ್ ಏರಿಯಾಕ ಬರಂಗಿಲ್ಲ, ನೀ ಇಲ್ಲಿ ಹಚ್ಚಲಕ್ ಹೋಗ್ಬೇಡ, ನೀರ್ ಇಲ್ಲ. ನಾ ಅದನ್ನ ಚಾಲೆಂಜ್ ಮಾಡ್ಕೇಶನ್ ತೋರಿಸ್ಬೇಕಂತಂದ್ರೆ ನಾನು ಮಾಡಿ ತೋರಿಸ್ತೇನೆ ಸರ್, ಮಾಡಿನ್ರಿ. ಈಗ ಒಂದ್ ನೀರ್ ಹನಿ ಇರ್ಲಿಕ್ಕಂದ್ರು ಸರ್, ಈಗ ಕರೆಕ್ಟ್ ನನ್ನ ಈ ಪ್ರಕಾರ ಸರ್, ನಾನು ಮೇನ್ ಅಲ್ಲಿ ನೀರ್ ಕೊಟ್ಟಿದ್ದೀನಿ, ಮಳೆ ಆಗಿದಿಲ್ಲ, ಮೇನ್ ಅಲ್ಲಿ ಕೊಟ್ಟಿದ್ದೀನಿ. ಟಿಲ್ ಟುಡೇ ನಾನು ಒಂದು ಹನಿ ನೀರ್ ಕೊಟ್ಟಿಲ್ರಿ. ನೀರಿನ ಸೋರ್ಸ್ ಹೆಂಗ್ ಏನ್ ಮಾಡ್ತಾ ಇದ್ರಿ ಸರ್? ಬೋರ್ ಐತ್ರಿ, ಒಂದ್ 700 feet ಬೋರ್ ಅದ್ರಿ. ನಮ್ ಮನೆಯಲ್ಲಿ ಹೆಂಗ್ ಸಣ್ಣ ಬೋರ್ ಇರತಲ್ರಿ, 1 HP ಸಿಂಗಲ್ ಫೇಸ್, ಅದು ಬೇಸಿಗೆಲಿ ಏನಾದ್ರೆ ಓನ್ಲಿ 2 hours 1 hour ಮನೆಗೆ ಹೋಗ್ಬಿಡ್ತಪ್ಪ. ಹಾ, ಅಲ್ಲಿ ನೀರೇ ಇಲ್ರಿ, ಕುಡಿಲಾಕ್ನು ಇರಂಗಿಲ್ರಿ. ನಾ ಅದನ್ನ ಏನ್ ಮಾಡ್ತೀನಿ, ಮಂದಿಗೆ ನಮ್ಮ ಆಜು ಬಾಜುಕ ಮೆಟಿಗಳು ಅದಾರೆ, ಅವ್ರಿಗೆ ಕುಡಿಲಾಕ್ ಕೊಡ್ತೀನಿ. ಉಳಿದಿದ ಏನೈತಿ, ಸ್ಟಾಕ್ ಆಗುತ್ತೆ, ಒಂದ್ ಇದರಲ್ಲಿ ಸ್ಟಾಕ್ ಆಗುತ್ತೆ. ಅದು ಒಂದ್ 2-3 ತಿಂಗಳು ಆದಂತರ ನಮ್ಗೆ ಏನಿಲ್ಲ, ಒಂದ್ 2000 liter ಬರುತ್ತೆ. ನೆಸೆಸರಿ ಇತ್ತಂದ್ರೆ ಮೊದಲು ಕೊಡಬೇಕಾಗಿತ್ತು. ಇನ್ನು ಮುಂದೆ ನೀರಿಂದ ಅವಶ್ಯಕತೆ ನನಗೆ ಇಲ್ಲೇ ರೀ. ಯಾಕಂದ್ರೆ ನಾನು ನೀರ್ ಇಲ್ಲಾರ್ದಂದ್ರೆ ಡ್ರೈ ಪ್ಲಾಂಟ್ಸ್ ಅಲ್ಲಿ ಹಾಕಿದ್ದೀನಿ. ಯಾಕಂದ್ರೆ ಸೀತಾಫಲಕ್ಕೆ ಅಂತಂದ್ರೆ ಏನೈತಲ್ರಿ, ಸೀತಾಫಲ, ಹನುಮಾನಪದ, ಲಕ್ಷ್ಮಣ ಫಲ ಏನಾದಲ್ರಿ, ಜನವರಿ ಹಿಡಿದ ಜೂನ್ ತನ ನೀರೇ ಕೊಡಬಾರ್ದ್ರಿ. ಒಂದ್ ವೇಳೆ ಕೊಟ್ರತಂದ್ರೆ ನಿಮ್ ಇಳುವರಿ ಫೀಲ್ ಆಗ್ತದ್ರಿ. ಅದರಿಂದ ಅದಕ್ಕೆ ಕೊಡೋದು ಬೇಕಾಗಿಲ್ರಿ. ನೆರಳೆ ಅಂತ ದೊಡ್ಡಾಗಿ ಬಿಟ್ಟವ್ರಿ, ಅದಕ್ಕಂತೂ ನೀರಿಂದ ಅವಶ್ಯಕತೆ ಬೀಳಂಗಿಲ್ಲ. ಹುಣಸೆನು ದೊಡ್ಡಾಗಿ ಬಿಟ್ಟವ್ರಿ, ಈ ಅದಕ್ಕೂ ಕೊಡಿ. ಲಿಂಬೆ ಕೊಡ್ಬೇಕಾಗ್ತದ್ರೆ ನಾ ಏನ್ ಮಾಡೇನ್ರಿ, ಫೆನ್ಸ್ ಎಲ್ಲ ಲಿಂಬೆ ಐತ್ರಿ, ಹುಣಸೆ ಐತ್ರಿ, ಅದಕ್ಕೆ ಡ್ರಿಪ್ ಮಾಡಿಬಿಟ್ಟಿನ್ರಿ. ನನ್ ಮನಿ ಮೇಲ್ಗಡೆ ಸಿಂಟೆಕ್ಸ್ ಐತ್ರಿ ಸರ್. ಆ ಸಿಂಟೆಕ್ಸ್ ದಾಗ ಏನ್ ಡ್ರಿಪ್ ಕನೆಕ್ಷನ್ ಕೊಟ್ರ ಒಂದ್ 10 minutes ಕೊಟ್ರಂದ್ರೆ ಅದು ಸಫಿಶಿಯಂಟ್ ಆಗಿಬಿಡ್ತದ್ರಿ. ಮತ್ ಅಷ್ಟನ್ನು ನನಗೆ ಅವಶ್ಯಕತೆ ಬಿತ್ತಂದ್ರೆ ನಾನು ನಿಯರ್ ಟು ಒಂದ್ 50-60 lakh ಅಷ್ಟು ಸ್ಟೋರೇಜ್ ಟ್ಯಾಂಕ್ ಅದಕ್ಕೆ ನನ್ನ ಮನೆ ಕೆಳಗಡೆ ಮಾಡೀನಿ ಸರ್. ಮಾಡಿದ್ರಿ? ಮಾಡೀನ್ರಿ, ಆಲ್ರೆಡಿ ಮಾಡಿದ್ ಬಿಟ್ಟಿನ್ರಿ. ಅಂದ್ರೆ ಅದು ಸ್ಟೋರೇಜ್ ಅಂತಂದ್ರೆ ಮಳೆ ನೀರು ಸಂಗ್ರಹ ಆಗ್ತದ? ಮಳೆ ನೀರ್ನ ಸಂಗ್ರಹ ಹಾಕದ್ರಿ. ಮಳೆ ನೀರ್ ಕಮ್ಮಿ ಆಯ್ತಂದ್ರೆ ಅದ್ ಸಣ್ಣ ಮೋಟರ್ ಏನ್ ಮಳೆಗಾಲದಾಗ ಚೆನ್ನಾಗಿ ನಡೀತದಲ್ರಿ, ಅದ್ರ ಪೈಪ್ ಅಲ್ಲಿ ಕನೆಕ್ಷನ್ ಕೊಟ್ಬಿಟ್ಟಿನ್ರಿ, ಅದನ್ನ ಏನೈತಲ್ರಿ ಅದಕ್ಕೆ ಹೋಗುತ್ತರಿ. ಮತ್ತ ಅದನ್ನ ನಮ್ಮ ಮೇನ್ ಮನಿ ಮೇಲೆಗಡೆ ಏನ್ ಮಾಡೀನ್ರಿ ಸರ್, ಸೋಲಾರ್ ಮಾಡೀನ್ರಿ, ಫುಲ್ ಸೋಲಾರ್ ಮಾಡೀನ್ರಿ. ಮತ್ತ 1 HP ಮೋಟರ್ನು ನಡೀತದ್ರಿ, ಅದು 1 HP ಮೋಟರ್ ನನಗೆ ಸಫಿಶಿಯಂಟ್ ಆಗಿಬಿಟ್ಟದ. ಎಲ್ಲ ಫುಲ್ ನನ್ನ ಬಿಲ್ಡಿಂಗ್ ಎಲ್ಲ ಏನೈತಲ್ರಿ ಫುಲ್ ಸೋಲಾರ್ ಮೇಲಾದ್ರಿ. ನನಗೆ ಯಾವುದೇ ಎಲೆಕ್ಟ್ರಿಸಿಟಿ ಹೋಗಿದ್ನು ನನಗೆ ಗೊತ್ತಾಗುದಿಲ್ಲ. ಮತ್ತೆ ಇದನ್ನು ಆಗಂಗಿಲ್ಲ, ಖರ್ಚು ಕೂಡ ಬರಂಗಿಲ್ಲ, ಖರ್ಚುನು ಬರಂಗಿಲ್ಲರಿ. ಅಲ್ಲಿ ಹಳ್ಳಿಗೆ ಏನಾಗತ್ತೆ ಸರ್, ಒಂದ್ ದಿವಸ ಬರ್ತದ, ಒಂದ್ ದಿವಸ ಬರಂಗಿಲ್ಲ. ಅದೇ ತರ ಏನೈತಲ್ರಿ, ನಾನು ಸೋಲಾರ್ ಮೇಲೆ A to Z ಮಾಡೀನ್ರಿ. ಮತ್ತೆ ಸೋಲಾರ್ ಇರ್ಲಿಕ್ಕಂದ್ರೆ ನಂದು ಹೈಟ್ ಮೇಲೆ ಮನಿ ಮಾಡ್ಕೊಂಡಿನ್ರಿ. ಮತ್ತೆ ಆ ಟಾಕಿ ಒಳಗೆ ಏನೈತಲ್ಲ, ಸೋಲಾರ್ದಿಂದ 1 HP ನಾನು ಮೋಟರ್ ಲಿಫ್ಟ್ ಮಾಡ್ಕೇಸಿ ಬಿಡ್ತೀನಿ. ಒಂದ್ 5-6 ತಾಸು ಬಿಟ್ಟೆ ಅಂತಂದ್ರಿ ಸರ್, ನನ್ನ ಟಾಕಿ ಒಳಗಿಂದ ವಾಲ್ ಬರೀತರಿ ಸರ್, ಡೌನ್ ಅಲ್ಲಿ ಐತ್ರಿ, ಪೂರ್ಣ ತನ್ನಷ್ಟೇ ನೀರಾವರಿ ಆಗಿ. ಮತ್ತೆ ಅದು ಯಾವಾಗ ಜರುತ್ ಬೀಳ್ತದ ಅಂತಂದ್ರೆ ಸರ್, ನನಗೆ ಜೂನ್ ಜುಲೈ ನಲ್ಲಿ ಇದು ಬೀಳುತ್ತಾರೆ, ಏನು ಜರುತ್ ಬೀಳುತ್ತಾರೆ. ಆ ಟೈಮ್ ಮಳೆ ಆಗ್ಲಿಕ್ಕಂದ್ರೆ ಜರುತ್ ಬೀಳುತ್ತಾರೆ. ಮಳೆ ಆಯ್ತಂದ್ರೆ ನನಗೆ ಒಟ್ಟೆ ನೀರಿನ ಅವಶ್ಯಕತೆ ಬೆಳೆಯಂಗೆ, ಯಾಕಂದ್ರೆ ನ್ಯಾಚುರಲ್ ಫುಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಐತೆ. ಅಂದ್ರೆ ಈಗ ನಿಮ್ಮ ಏನು ತೋಟದೊಳಗ ಸಾಕಷ್ಟು ಹಸಿ ತನ್ನಷ್ಟೇ ಅಲ್ಲಿ ನೆಲದೊಳಗ ಅದ, ಸಾಕಷ್ಟು ಪ್ರಮಾಣದೊಳಗ ಅದ ಅಂತ. ಬೇಸಿಗೆಯಲ್ಲಿ ಹೋದ್ರು ಸರ್ ಪೂರ್ಣ ತ್ಯಾವ ಹಿಡಿತದ್ರಿ, ಅಲ್ಲಿಂದ ಹೇಳೋದು ಪ್ರಶ್ನೆನೆ ಬರಂಗಿಲ್ಲರಿ. ಆತರ ಅಷ್ಟು ತಂಪನು ಇರ್ತದ, ಫುಲ್ ತಂಪ್ರಿ. ಮತ್ ಯಾವ ಲೆವೆಲ್ ಐತಂದ್ರೆ ಫುಲ್ ಫಡಿಕಲ್ ಐತ್ರಿ ಸರ್, ಬಾಜುಕ್ ನೀವು ನೋಡಿದ್ರ ಅಂದ್ರ ಫುಲ್ ಫಡಿಕಲ್ ಅದ್ರಿ. ಅಲ್ಲಿ ಒಂದ್ ಗಿಡ ಸುದಕ್ ಬೆಳೆಯಂಗಿಲ್ರಿ. ಆತರ ನಾನು ಡಿಗ್ಗಿಂಗ್ ಮಾಡಿ GCP ಹಚ್ಚಿಸಿದ ಎಲ್ಲ ತೆಗೆದು ಮಣ್ಣು ಹಾಕೊಂಡು ಒಂಥರ ನಾವು ಟ್ಯೂಬ್ ನರ್ಸರಿ ಐತೇವ್ರಿ, ಆತರ ಬೆಳೆಗಳನ್ನು ನಾವು ಬೆಳೆಸೀವ್ರಿ. ನಾವು ಟ್ಯೂಬ್ ನಲ್ಲಿ ಬೆಳೆಸದಂಗೆ ಮಾಡಿವ್ರಿ. ಬಟ್ ಮೇನ್ ನಂದು ಏನ್ ಉದ್ದೇಶ ಸರ್, ನರ್ಸರಿ. ಯಾವುದೇ ರೈತರಿಗೆ ನಾನು ಏನ್ ಹೇಳ್ತಾ ಇರೋದು ಸರ್, ಬರೇ ನೀವು ಹಣ್ಣನ್ನು ಬೆಳೆಯೋದ್ರಿಂದ ಉಪಯೋಗ ಇಲ್ರಿ, ನಿಮ್ಗೆ ಎಷ್ಟು ಸಾಧ್ಯ ಆಗತ್ತೆ ರೀ. ಈಗ ಒಬ್ರು ರೈತರದಾರೆ, 5 acres ರೈತರದಾರೆ ಸರ್, 5 acres ರೈತರಿಗೆ ನಾ ಏನ್ ಹೇಳ್ತೀನಿ ರೀ, ಅವ್ರ ದ್ರಾಕ್ಷಿನ ಬೆಳೀರಿ ಸರ್. ನಿಮ್ ಏನ್ ಡಾಗ್ರೇಜ್ ಕಟ್ ಮಾಡ್ತಿರಲ್ರಿ, ಒಂದ್ 5 acres ಒಳಗೆ 5,000 ನೀವು ಇದು ಮಾಡ್ರಿ, ಏನು ಡಾಗ್ರೇಜ್ ರೆಡಿ ಮಾಡ್ರಿ. ಡಾಗ್ರೇಜ್ ರೆಡಿ ಮಾಡಿದ್ರಂತ 9 rupees ಒಂದೈತ್ ಹೋಗ್ತೀರಿ, 9-5 45 ರೀ, 45,000 ಅವ್ರಿಗೆ ಇದಾಗತ್ತರಿ, ಇನ್ಕಮ್ ಆಗತ್ತೆ, ಇನ್ಕಮ್ ಆಗ್ತದ. ಅದು 45,000 ಒಂದ್ ಲೇಬರ್ ಖರ್ಚು ಮಾಡ್ತದ್ರಿ. ಹಂಗ ಉಪಕಸಬ್ ಚಾಲು ಮಾಡ್ಕೋಬೇಕ್ರಿ ರೈತರಿಗೆ. ಒಂದೇ ಬರೇ ಹಣ್ಣು ತಗೊಂಡು ಮಾರೋದು ಅಷ್ಟೇ ಮಾಡಬಾರ್ದು, ಅದ್ರ ಜೊತೆ ಒಂದೊಂದು 10 kurinu ಸಾಕೋಬೇಕ್ರಿ. ಆತರ 10 kuridಿಂದ ಏನಿಲ್ಲ ಅಂದ್ರೆ 2 lakh ತನ ಗಳಿಸಬಹುದ್ರಿ. ಕೋಳಿನೂ ಸಾಕಾಣಿಕೆ ಮಾಡಬಹುದ್ರಿ. ಹಂಗ ಉಪಕಸಬ್ ಒಂದೊಂದೊಂದೊಂದು ಮಾಡ್ಕೊತ ಹೋಗ್ಬೇಕ್ರಿ. ಮತ್ತ ಜಾಸ್ತಿ ನೀವು ಎಷ್ಟು ಡೆನ್ಸ್ ಮಾಡ್ತಿರ್ರಿ, ಹಂಗ ನೀವು ಜೇನು ಸಾಕಾಣಿಕೆ ಮಾಡ್ಬೇಕ್ರಿ ಸರ್. ಜೇನು ಸಾಕಾಣಿಕೆ ಮಾಡಿದ್ರೆ ಪಾಲಿನೇಷನ್ ಆಗತ್ತಾರೆ ಸರ್. ಪಾಲಿನೇಷನ್ ಆಗೋದ್ರಿಂದ ನಿಮ್ಗೆ ಇಳುವರಿನೂ ಜಾಸ್ತಿ ಆಗತ್ತರಿ. ಅದು 700 ಆಗತ್ತರಿ. ಮತ್ತೆ ಇಲ್ಲಿ ಜೇನು ಮಾರಿದ್ರೆ ಈಗ 180-200 ಲೀಟರ್ ಜೇನ್ ಐತ್ರಿ ಸರ್. ಅದೊಂದು ಅಡಿಷನಲ್ ಆಯ್ತು, ಅಡಿಷನಲ್ ಆಗತ್ತರಿ. ಅವೆಲ್ಲ ಮಾಡ್ಕೋತ ಹೋಗೋದ್ರಿ. ಒಂದ್ರ ಮೇಲೆ ಡಿಪೆಂಡ್ ಆದ್ರೆ ಒಂದ್ ಏನಾರ ಕೈ ಕೊಡ್ತಂದ್ರೆ ವರ್ಷವಿಡೀ ನೀವು ಇದನ್ನೇ ಆಗ್ಬೇಕು. ಈಗ ನನ್ನಲ್ಲಿ ಹೆಂಗಿದೆ ಅಂತಂದ್ರೆ ಸರ್, ನಾನು ನಿಯರ್ ಟು 27 ಫ್ರೂಟ್ಸ್ ಹಾಕಿನ್ರಿ. ಸಮ್ ಫ್ರೂಟ್ಸ್ ನಾನು ಮನಿ ಪ್ರಪೋಸ್ 10-10 ಹಾಕಿನ್ರಿ. ಈಗ ನಾನು ಮೇಜರ್ ಫ್ರೂಟ್ಸ್ ಬಂದು ಹನುಮಾನ್ ಫಲ ಐತ್ರಿ, ಸೀತಾಫಲ ಐತಿ, ನೆರಳೆ ಐತಿ, ಹುಣಸೆ ಐತಿ, ನುಗ್ಗೆ ಐತ್ರಿ. ನುಗ್ಗೆ ನಾ ಬರೇ ಬೀಜ ಮಾರ್ತೇನೆ ಸರ್, ಕಾಯಿ ಮಾರಂಗಿಲ್ಲ. ಬೀಜದಿಂದ ಏನಾಗುತ್ತೆ ಸರ್, 3,000 kg ಬೀಜ ಐತ್ರಿ. ಒಂದ್ 50 ಗಿಡದಿಂದ ನನ್ಗೆ ಏನಿಲ್ಲ ಅಂದ್ರೆ 50 kg ಬೀಜ ಸಿಗ್ತದೆ ಸರ್. ಒಂದ್ ಬೀಜ ಬರ್ಬೇಕಂದ್ರೆ ಸರ್, ಒಂದ್ ಇದ್ರಾಗ ಒಂದ್ ನುಗ್ಗಿ ಒಳಗೆ ಒಂದ್ ಗಿಡಕ್ಕೆ 1 kg ಅಷ್ಟೇ ಜಾಸ್ತಿ ಸಿಗಂಗಿಲ್ಲ. ಯಾಕೆ ಬರಂಗಿಲ್ಲ, ಬಹಳ ವೇಟ್ ಇರಂಗಿಲ್ರಿ, ವೇಟ್ಲೆಸ್ ಇದ್ದಿರ್ತಾವ. 1 kg, 2 kg, 3 kg ಮ್ಯಾಕ್ಸಿಮಮ್ ರೀ ಇಷ್ಟ ಸಿಗುತ್ತೆ. ರೈತರು ಏನ್ ಮಾಡ್ಬೇಕಾಗತ್ತೆ, ಅವ್ರಿಗೆ ಮಾರ್ಕೆಟ್ ಇರಂಗಿಲ್ರಿ. ಅವರು ಏನ್ ನಮ್ಮಂತರ ಕಾಂಟ್ಯಾಕ್ಟ್ ಮಾಡ್ಬೇಕ್ರಿ. ಅವ್ರ ಕಡೆ ಬೀಜ ಇತ್ತಂದ್ರೆ ನಾವು 1,500 kg ತಗೊಂಡ್ಕೇಸಿ ನಾವು ರೈತರಿಗೆ ಕೊಡ್ತೇವ್ರಿ. ನಾವು ನಮ್ದ ಇದು ನೋಡ್ಬೇಕಾಗತ್ತೆ, ಖರ್ಚು ನೋಡ್ಬೇಕಾಗತ್ತೆ. ಹಂಗ ಯಾರು ಇದ್ರ ತಂದ್ರ ವೆರೈಟಿ ಓಡಿಸಿ ಬರ್ತದ್ರಿ, PKM ಬರ್ತದ, ಇನ್ನೊಂದ್ ಗುಡಮ್ ಅಂತಂದ್ ಬಂದದ್ರಿ. ಅಂತವ್ ಚೆನ್ನಾಗಿ ಚೆನ್ನಾಗಿ ವೆರೈಟಿ ಇದ್ದಿದ್ದು ರೈತರು ಮಾಡ್ತಿದ್ರೆ ನಾವು ಬಾಯ್ಬೇಕನ್ನು ತಗೋತೇವ್ರಿ ಸರ್. ಬೀಜ ತಗೋತೇವಿ, ಕಾಯಿ ತಗೊಳ್ಳಂಗಿಲ್ಲ. ಕಾಯ್ದು ಮಾರ್ಕೆಟ್ ಬೇಕಂದ್ರೆ ನಾವು ತಿಳಿಸ್ಕೊಡ್ತೇವ್ರಿ. ದುನಿಯಾ ಅದಿದ್ರಿ. ಈಗ ಹೋದರ್ಸ ನಮ್ಮ ಅಕ್ಟೋಬರ್ನಾಗ ರೀ 110 rupees kg ನುಗ್ಗೆ ಹೋಗಿದ್ರಿ ಬಳ್ಳಾರಿಯಲ್ಲಿ ರೀ ಸರ್. ಈಗ ಇಷ್ಟು ವರ್ಷದಲ್ಲಿ ತಾವು ಏನು ಇದನ್ನ ಡೆವಲಪ್ ಮಾಡಿದ್ರಿ, ಇದನ್ನ ನೋಡಿ ಸುತ್ತಮುತ್ತಲಿನ ರೈತರು ತಮ್ಮಿಂದ ಸ್ಫೂರ್ತಿ ತಗೊಂಡು ಯಾರಾದ್ರೂ ಹಿಂಗ್ ಮಾಡಿ ಇಲ್ಲ ನೀವು ಹೇಳೋದು ಕರೆಕ್ಟ್ ಅದ ಅಂತ ಹೇಳಿ ಮಾಡ್ಕೊಂಡವ್ರದಾರ, ಹೆಂಗ ಅವರಿಗೆ ಮಾರ್ಗದರ್ಶನ ನೀವು ಮಾಡ್ತಾ ಇದ್ದೀರಾ? ಬಹಳ ಮಂದಿ ಇದ್ದಾರೆ ಸರ್. ಇಲ್ಲಿ ತಿಕೋಟದಲ್ಲಿ ರಾಮನ ಮೇಟಿಗೂಡ ತಂದು ಇದ್ದಾರೆ, ಅತ್ನಿಯಲ್ಲಿ ಬಾಹುಬಲಿ ತಂದು ಇದ್ದಾರೆ, ಇಲ್ಲಿ ಬೀಳಿಗೆಯಲ್ಲಿ ತಂದ್ರೆ ನನ್ನ ನೋಡಿಕೇಸಿಂದ 3-4 ಮಂದಿ ಡೆವಲಪ್ ಆಗಿದ್ದಾರೆ ಸರ್. ಟಿಲ್ ಟುಡೇ ಈಗ ನಾನು 7,000 acres ನಾನು ಕನ್ಸಲ್ಟೆನ್ಸಿ ಮಾಡ್ತಾ ಇದ್ದೇನೆ. ಏಳು ಸಾವಿರ ಎಕರೆ ಕನ್ಸಲ್ಟೆನ್ಸಿ ಮಾಡ್ತಾ ಇದ್ದೇನೆ. 7,000 ಕನ್ಸಲ್ಟೆನ್ಸಿ ಬಾಯಿಲೆ ಹೇಳುದು ಅಷ್ಟೇ ಸುಲಭ ಐತ್ರಿ, ಬಟ್ ಮಾಡೋದು ಬಹಳ ಡಿಫಿಕಲ್ಟ್ ಐತಿ. ಬಹಳ ಕಷ್ಟ ಮತ್ತೆ ಬಹಳ ಸವಾಲಿಂದ ಐತ್ರಿ. ಮತ್ತೆ ನಾನು ಮಾಡ್ತಾ ಇದ್ದೆ ಸರ್, ಕೆಮಿಕಲ್ ಮುಕ್ತ ಮಾಡ್ಬೇಕಂತ ಮಾಡ್ತಾ ಇದ್ದೇನೆ. ನಾ ಯಾರಾದ್ರೂ ನಾನು ಎಷ್ಟೋ ಮಂದಿ ಚಾಲೆಂಜ್ ಮಾಡಿದ್ರು ಸರ್, ಕೆಮಿಕಲ್ ಇಲ್ಲಾರ್ದ ನಮ್ಮಲ್ಲಿ ಬೆಳೆ ಬರಂಗಿಲ್ಲ ತಂದ್ರೆ. ನಾನು ಅದನ್ನ ನನ್ನ ಕೈಯಾರೆ ಫರ್ಟಿಲೈಸರ್ ಕೊಟ್ಟು, ಅಂದ್ರೆ ಬಯೋ ಫರ್ಟಿಲೈಸರ್ ಕೊಟ್ಟು, ಟ್ರಾಕೋಡರ್ಮಾ ಸೋಡೋಮೋನಸ್ ನನ್ನ ಕೈಯಾರೆ 1000 liters ಗಟ್ಟಲೆ ಕೊಟ್ಟು ಕಿಸಿ ಬೆಳೆಸಿದ್ದೀನಿ. ಅವ್ರು ಬೆಳೆದ ನಂತರ ನನ್ಗೆ ದುಡ್ಡು ಕೊಟ್ಟಿದ್ದಾರೆ. ಸಾವಿರಾರು ಇದು ಇದ್ದಾರೆ ನನ್ನ ಕಡೆ ರೈತರು. ಈ ತರ ರೈತರ ಅದಾರಲ್ರಿ ಸರ್, ಈಗ ಆರ್ಗ್ಯಾನಿಕ್ ಮಾಡೋರು ಆರ್ಗ್ಯಾನಿಕ್, ಮತ್ತೆ ಇನ್ನು ಮುಂದೆ ಆರ್ಗ್ಯಾನಿಕ್ ಕಿಮ್ಮತ್ತು ಜಾಸ್ತಿ ಬರುತ್ತೆ ಸರ್. ಈಗ ನಮ್ಮ ಸಿಟಿಯಲ್ಲಿ ಬರೀ ಆರ್ಗ್ಯಾನಿಕ್ ಕೇಳ್ತಾ ಇದೆ. ಅದರಿಂದ ರೈತರಿಗೆ ಏನ್ ಹೇಳಿದ್ರಿ, ಕೆಮಿಕಲ್ ಕಮ್ಮಿ ಮಾಡ್ರಿ, ಆರ್ಗ್ಯಾನಿಕ್ ಹಾಕೋರಿ, ಯಾವುದೇ ಬೇಕಾದ್ರೆ ಆರ್ಗ್ಯಾನಿಕ್. ಅದೇ ತರ ನಾವ್ ಏನೈತಿ ಮನೆಯಾಗೆ ಐತ್ರಿ, ಬಟ್ ರೈತರಿಗೆ ಪೇಷನ್ಸ್ ಇಲ್ರಿ ಸರ್. ಈಗ ರೈತರದಿಂದ ಸಾವುಕರ್ ಆಗ್ಲಕ್ ಹತ್ತಿದ್ರು ಫರ್ಟಿಲೈಸರ್ ಅಂಗಡಿದವ್ರಿ, ಅಲ್ಲಿದ್ದ ಬ್ರೋಕರ್ಸ್ ರೀ, ರೈತರು ಹಂಗೆ ಉಳಿದಿದ್ದಾನ್ರಿ. ನನ್ನ ಅನ್ನೋದೇನ್ರಿ, ರೈತರು ಬ್ರೋಕರ್ನು ಬೇಡ, ಓನ್ ಸ್ಟಾಲ್ ತೆಗಿಬೇಕು, ಇಲ್ಲಾಂದ್ರೆ ಓನ್ ಮಾರ್ಕೆಟ್ ಹುಡಿಬೇಕು, ಮತ್ತೆ ಓನ್ ಫರ್ಟಿಲೈಸರ್ ರೆಡಿ ಮಾಡ್ಬೇಕ್ರಿ. ನಂದು ಅಷ್ಟೇ ಉದ್ದೇಶ ರೀ, ರೈತರು ಬೇರೆ ಏನಿಲ್ರಿ. ಆರ್ಗ್ಯಾನಿಕ್ ಒಳಗೂ ನಾವು ದ್ರಾಕ್ಷಿ ಬೆಳಿಬಹುದ್ರಿ ಸರ್. ಏನ್ ಟ್ರಾಫಿಕ್ ಟೈಮಿಗೆ ಕ್ಲೈಮೇಟ್ ಚೇಂಜ್ ಆದಂತರ ಆ ಟೈಮಿಗೆ ಸ್ವಲ್ಪ ಸಮ್ ಪೆಸ್ಟಿಸೈಡ್ಸ್ ನು ಅಲೌಡ್ ಮಾಡಿದ್ದಾರೆ ನಮ್ ಗೌರ್ಮೆಂಟ್, ಸಮ್ ಪೆಸ್ಟಿಸೈಡ್ಸ್ ಅದ್ರ ಅದನ್ನ ಅಲೌಡ್ ಐತ್ರಿ ಅಂತ ಹೊಡಿರಲ್ರಿ. ಬಟ್ ಅದು ಇಲ್ರಿ, ಅವ್ರು ಮೇಸ್ತ್ರಿ ಇಟ್ಕೊಂಡಿರ್ತಾರೆ, ಮೇಸ್ತ್ರಿ ಕನ್ಸಲ್ಟೆನ್ಸಿ ಕೊಡ್ಬೇಕ್ರಿ. ಬಟ್ ನಾನು ಮೇಸ್ತ್ರಿ ಇಟ್ಕೋರೆ ಅಂತ ಹೇಳ್ತೀನಿ, ಯಾವ ತರ ಇಟ್ಕೋರಿ ಅಂದ್ರೆ ಅವ್ರು ವೆಲ್ ಎಜುಕೇಟೆಡ್ ಇರ್ಬೇಕು. ಅನ್ ವರ್ಷಿಗೊಮ್ಮೆ ನೀವು ಮನ್ನ ಮತ್ತೆ ನೀರ್ ಚೆಕ್ ಮಾಡ್ಕೋರಿ. ಅದು ಚೆಕ್ ಮಾಡೋದ್ರಿಂದ ನಮ್ಮ ಶರೀರನಲ್ಲಿ ರಕ್ತ ಹೆಂಗ್ ಚೆಕ್ ಮಾಡ್ತೀವಲ್ರಿ, ಹಂಗ ನಮ್ಗೆ ಏನ್ ಕಮ್ಮಿ ಐತಿ ಅನ್ನೋದು ಅಲ್ಲಿ ಜಲ್ದಿ ಗೊತ್ತಾಗತ್ತೆ. ಅದರಿಂದ ನಾವು ಎಷ್ಟು ಡೋಸ್ ಕೊಡಬೇಕು ಅನ್ನೋದು ನಮ್ಗೆ ಅಲ್ಲಿ ಗೊತ್ತಾಗತ್ತೆ. ಈಗ ಶುರು ಮಾಡುವಂತಹ ಒಂದು ಸಂದರ್ಭದೊಳಗೆ, ಈಗೇನು ತಾವು ಕೃಷಿ ಚಾಲು ಮಾಡಿದ್ರಿ, ಆ ಸಂದರ್ಭದೊಳಗೆ ಇಂಥ ಒಂದು ಪಿಕ್ಚರ್ ಇತ್ತ, ಮುಂದೆ ಹಿಂಗ್ ಬದಲಾವಣೆ ಆಗಬಹುದು, ಹಿಂಗ್ ನಾನು ಸಾಧನೆ ಮಾಡಬಹುದು ಅನ್ನುವಂಥದ್ದು ನಿಮ್ಗೆ ಅದ್ ಖಾತ್ರಿ ಇತ್ತ? ಆಯ್ತು ರೀ, 100% ಇತ್ತು ಸರ್. ಯಾಕಿತ್ತಂದ್ರೆ ಸರ್, ಆಲ್ರೆಡಿ ಬಿಫೋರ್ 4 years ನಾನು ಅಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿದ್ರಿ. ಅದರಿಂದ ನಾನು ಚಾಲೆಂಜ್ ತಗೊಂಡು ಮಾಡಿದ್ದೀನಿ ಸರ್. ಚಾಲೆಂಜ್ ತಗೊಂಡು ಮಾಡಿಕೊಂಡು 1 acre ನಾನು 50-60 lakh rupees ಇನ್ವೆಸ್ಟ್ ಮಾಡ್ಬೇಕಂದ್ರೆ ನನ್ ಚಾಲೆಂಜ್ ಇಲ್ಲಾರ್ದೆ ಯಾರು ಮಾಡಂಗಿಲ್ಲ. ಹೌದು ಹೌದು, ನನ್ಗೆ ಚಾಲೆಂಜ್ ಇತ್ರಿ, ಆತರ ಚಾಲೆಂಜ್ ಮಾಡಿನ್ರಿ, ಮಾಡಿ ತೋರಿಸಿನ್ರಿ. ಮತ್ ಅಷ್ಟು 1 acre ಒಳಗೆ ನಾನು 30-35 lakh rupees ತೆಗಿತೀನಿ ಅಂದ್ರೂ ಚಾಲೆಂಜ್ ಐತ್ರಿ. ಮತ್ ಕನ್ನಿಗನು ರೈತರಿಗೆ ಕಾಣಿಸ್ಲಕತ್ತದ. ಯಾಕೆ ಕಾಣಿಸ್ಲಕತ್ತದ ಅಂದ್ರೆ, ಇದೇ 5 years ನಮ್ಗೆ ಇರ್ಲಾಕ್ ಮನಿನೂ ಇದ್ದಿತ್ತಿಲ್ರಿ. ಎಕ್ಸಾಂಪಲ್ ಹೇಳ್ಬೇಕು, 5 years ನಮ್ಗೆ ಇರ್ಲಾಕ್ ಮನಿನೂ ಇದ್ದಿತ್ತಿಲ್ರಿ. ನಮ್ ಫಾದರ್ ಕ್ಯಾನ್ಸರ್ ಬಂದ್ ತಿರ್ಕೊಂಡ್ರಿ, 25 lakh rupees ಅವ್ರಿಗೆ ಹಾಕಿದ್ರಿ ಸರ್. ನಮ್ ಮದರ್ನು ಸೈಕಿಸ್ಟ್ರಿಕ್, ಅದನ್ನ ನೋಡಿ ಸೈಕಿಸ್ಟ್ರಿಕ್ ಅದ್ರಿ, ಅವ್ರಿಗೂ 7-8 lakh rupees ಹಾಕಿದ್ರಿ. ನಮ್ ಬ್ರದರ್ ಆಕ್ಸಿಡೆಂಟ್ ಆಗಿ ತಿರ್ಕೊಂಡ್ರಿ, ಎಲ್ಲಾ ಜೀರೋ ರೀ, 30-35 lakh rupees ಬ್ಯಾಂಕಿಂದ ಲೋನ್ ರೀ, ಜೀರೋದಾಗ ಇದ್ದೀವ್ರಿ ಸರ್. ನಾವು ಜೀರೋ ಯಾಕೆ ಮೈನಸ್ ದಾಗ ಇದ್ರಿ? ಮೈನಸ್ ರೀ, ಫುಲ್ಲಿ ಮೈನಸ್ ರೀ ಸರ್. ಇನ್ನಾದ್ರೂ ಏನಾದ್ರೂ ಮೈನಸ್ ನಾಗೆ ಇದ್ರಿ. ಏನ್ ನಾನು ಸ್ಟಾರ್ಟಿಂಗ್ ಮಾಡಿದಲ್ರಿ, ಈಗ ನಾವು ಪ್ಲಸ್ ನೇ ಆಗಿದೇವ್ರಿ ಸರ್, ಪೂರ್ಣ ಪ್ಲಸ್ ನೇ ಆಗಿದೆ. ಈಗ ನಮ್ ಮೂರು ಮಂದಿ, ನಮ್ ಎಲ್ಡರ್ ಬ್ರದರ್ ಎಕ್ಸ್ಪೈರ್ ಅದಾರಲ್ರಿ, ಅವ್ರಿಗೆ ಒಂದ್ 10 lakh rupees ಮನಿ ಕಟ್ಕೊಟ್ಟಿನ್ರಿ. ನಮ್ ಬ್ರದರ್ ನಡುವಿನ ಬ್ರದರ್ ಅದಾರೆ, ಅವ್ರಿಗೂ ಈಗ ಕಟ್ಲಾಕತ್ತೇವ್ ರೀಸೆಂಟ್ ರೀ. ನಂದು ಏನಿಲ್ಲ, 30-35 lakh rupees ಫಾರ್ಮ್ ಹೌಸ್ ಐತ್ರಿ, ಅಲ್ಲಿ ಎಲ್ಲಾ ಡೆವಲಪ್ ಮಾಡೇವ್ರಿ. ಇದು ಎಲ್ಲಾ ಓನ್ಲಿ ಫಾರ್ ಇನ್ ಕೃಷಿದಿಂದ್ರಿ. ಕೃಷಿ ಯಾಕೆ ರೈತರಿಗೆ ಆಗಂಗಿಲ್ಲ ಅಂತಂದ್ರೆ, ಎಜುಕೇಟೆಡ್ ಇದ್ದಾವ ಏನ್ ಮಾಡ್ಲಾಕತ್ತಾನ, ನೌಕರಿ ಮಾಡ್ಲಾಕತ್ತಾನ. ಅನ್ ಎಜುಕೇಟೆಡ್ ಇದ್ದಾವ ಏನಾದ್ರೂ ಕೃಷಿದಾಗ ಅದನ್ರಿ, ಅದ್ರ ಬಗ್ಗೆ ಅನುಭವ ಇಲ್ರಿ. ಅನುಭವ ಇಲ್ಲಾರ್ದ ಏನ್ ಬೇಕಾದ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಮಾಡ್ಬೇಕಂತಂದ್ರೆ ಫೇಲ್ಯೂರ್ ಆಗವ್ರಿ. ಅದಕ್ಕಾರ ಕಲ್ತವ್ರ ಏನೈತಲ್ರಿ, ನಿಮ್ಗೆ ಪ್ರಾಪರ್ ಆಗಿ ಚೆನ್ನಾಗಿ ನೌಕರಿ ತಂದ್ರೆ ಮಾಡ್ರಿ, ಇಲ್ಲಾಂದ್ರೆ 1-2 acres ಹೊಲ ಇರಲ್ಲಕ್ರಿ, ನೀವು ಅಲ್ಲಿ ಎಷ್ಟು ಗಳಿಸ್ತಿರಲ್ರಿ, ಅದಕ್ಕಿಂತ 10 times ಗಳಿಸ್ತಾರೆ. ಯಾಕಂದ್ರೆ ನಾನು ಮಾಡಿ ತೋರಿಸಿನ್ರಿ, ನಾನು ಮಾಡ್ಲಾಕ ನನ್ ಲೈವ್ನು ಇದೆ ರೀ, ಲೈವ್ ಬಂದು ನೋಡ್ಬೋದ್ರಿ, ಏನ್ ಬೇಕಾದ್ ಮಾಡಬಹುದು ಸರ್. ನೀವು ಟೆಸ್ಟ್ ಹೋಗಿಸಿದ ಮನ್ನ ತಂದನು ಕೆಮಿಕಲ್ ಚೆಕ್ ಮಾಡ್ಕೋಬಹುದು ಸರ್. ಪ್ರತಿಯೊಬ್ರು ಒಂದ್ ಆಕಳ ಕಟ್ಟದ್ರಂದ್ರೆ 100 acres ಸುದ್ದಕ್ಕೆ ನೀವು ಒಂದ್ ಆಕಳ ಮೇಲೆ ಹ್ಯಾಂಡಲ್ ಒಂದ್ ಆಕಳ ಮೇಲೆ ಒಂದ್ ಆಕಳ ಮೇಲೆ 100 acres ಹ್ಯಾಂಡಲ್ ಮಾಡಬಹುದು. ಯಾಕಂದ್ರೆ ಅಷ್ಟ ಅದರಲ್ಲಿ ಜೀವಾಣುಗಳು ಇದ್ದಿರ್ತಾವ ಸರ್. ಆಕಳ ಸಗಣಿ ಒಳಗ ಮತ್ತೆ ಗೋಮೂತ್ರ ಒಳಗ ಲ್ಯಾಕ್ ಟುಗೆದರ್ ಜೀವಾಣುಗಳು ಇದ್ದಿರ್ತಾರೆ. ನಾವೇನ್ ಹೊರಗಿಂದ ಕೆಮಿಕಲ್ ತಂದ್ ಆರ್ಟಿಫಿಷಿಯಲ್ ಹಾಕ್ಲಕತ್ತೇವಲ್ರಿ, ಅದು ನಮ್ ಕಡೆನೆ ಇದ್ದಿರ್ತಾರೆ. 1000 rupees ಕೊಟ್ಟಕೇಶಿಂದ ಕೆಮಿಕಲ್ ತಗೊಂಡ್ ಬರ್ತಾರೆ, 1 rupee ಹಾಕೇಶಿಂದ ಇನ್ವೆಸ್ಟ್ಮೆಂಟ್ ಮಾಡಕೇಶಿಂದ ಅಲ್ಲೇ 1 rupee ಇನ್ವೆಸ್ಟ್ಮೆಂಟ್ ಮಾಡೋದೈತ್ರಿ ಮನೆಗೆ. ಅದು ಮಾಡಂಗಿಲ್ಲ ರೈತರು. ಯಾಕೆ ಮಾಡಂಗಿಲ್ಲ ಅಂತಂದ್ರೆ, ಅವರು ತಮ್ ತಲೆ ಓಡಿಸಂಗಿಲ್ಲ ಸರ್. ಬಾಜುಕಿನವರು ಏನ್ ಮಾಡ್ಯಾರ ಅದನ್ನ ಮಾಡ್ಕೋತ ಹೋಗ್ತಾರೆ. ನೀವು 10 acres ದ್ರಾಕ್ಷಿ ಹಾಕಿರ್ತದಂದ್ರೆ, ಇವ್ರು 20 acres ದ್ರಾಕ್ಷಿ ಹಚ್ತಾರೆ. ಬಟ್ ಒಂದರ ಹಿಂದೆ ಹೋಗ್ಲಾಕ್ ಹೋಗ್ಬೇಡ್ರಿ. ದ್ರಾಕ್ಷಿ 1 ದಾವಣಿ ಬತ್ತು, ಕರ್ಪ ಬತ್ತು, ಏನಾರ ಬತ್ತು ಹೋಯ್ತಂದ್ರೆ 1 ಮತ್ತೆ ಕೈ ಕೊಡ್ಬೇಕು. ಅದರಿಂದ ಏನಾಯ್ತಲ್ರಿ, ಒಂದೇ ಬೆಳೆ ನೀವು ಮಾಡ್ಲಾಕ್ ಹೋಗ್ಬೇಡ್ರಿ. ಒಂದ್ ಬೆಳೆ ಕೈ ಕೊಡ್ತದಂದ್ರೆ ಇನ್ನೊಂದ್ ಬೆಳೆ ಕೈ ಹಿಡಿತದ್ರಿ, ಇನ್ನೊಂದ್ ಬೆಳೆ ಅದನ್ನು ಕೈ ಕೊಡ್ತದ, ಮೂರನೇ ಬೆಳೆನು ಕೈ ಕೊಡ್ತದ, ನಾಲ್ಕನೇ ಬೆಳೆ ಕೈ ಕೊಡ್ತದ. ನಾಲ್ಕನೇ ಬೆಳೆ ಕೈ ಬಿಟ್ರು 5th 100%. ಯಾಕಂದ್ರೆ ಋತು, ನಮ್ಮಲ್ಲಿ ಋತು ಗುಣ ಅನುಸಾರವಾಗಿ ಬೆಳೆ ಬರ್ತಿರ್ತಾವ್ರಿ. ಆ ಋತು ತಕ್ಕಂತೆ ನಾವು ಏನ್ ಮಾಡ್ಬೇಕ್ರಿ, ನಾವು ಬೆಳೆಗಳನ್ನು ಮಾಡ್ಕೋತ ಹೋಗ್ಬೇಕ್ರಿ ಸರ್. ಬಹಳ ಸಂತೋಷ. ಈಗ ಯಾರಾದ್ರೂ ತಮ್ಮ ಸಲಹೆ ಸೂಚನೆ ಕೇಳಬೇಕು, ಮಾರ್ಗದರ್ಶನ ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? ಹಾ, ಕೊಡ್ತೀನಿ ಸರ್. ಹೇಳ್ರಿ. ನನ್ನ ನಂಬರ್ ತಗೊಳ್ಳಿ, 888-444-6377. ಆತ್ಮೀಯರೇ, ಏನು ಡಾಕ್ಟರ್ ಧನವಾಡೆಯವರು ತಮ್ಮ ನಂಬರ್ ಹೇಳಿದ್ದಾರ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8 8 8 4 4 4 3 3 6 7 ಈ ನಂಬರ್ನ ಸಂಪರ್ಕ ಮಾಡಿದ್ರೆ ಅವರು ತಮಗೆ ಏನು ಬೇಕು ಮಾಹಿತಿಯನ್ನು ಕೊಡ್ತಾರೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈ ಕೃಷಿ ಒಳಗೆ ಯಾವ ರೀತಿ ನಾವು ಮುಂದುವರಿಯಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಸ್ಫೂರ್ತಿಯನ್ನು ಅವರು ತಮ್ಮಲ್ಲಿ ತುಂಬುತ್ತಾ ಇದ್ದಾರೆ. ಒಳ್ಳೆಯದು ಡಾಕ್ಟರ್ ಕೇದಾರಿ ಧನವಾಡೆಯವರೇ, ತಮ್ಮ ಜೊತೆಗೆ ಮಾತಾಡಿ ಭಾಳ ಖುಷಿಯಾಯಿತು. ಯಾಕಪ್ಪ ಅಂತಂದ್ರೆ ಇಷ್ಟು ಸಣ್ಣ ವಯಸ್ಸಿನೊಳಗೆ ತಾವು ಒಂದು ಉದ್ಯಮವನ್ನು ಶುರು ಮಾಡಿ ಅಥವಾ ಈ ಕನ್ಸಲ್ಟೆನ್ಸಿ ಅಂತ ಅನ್ನುವಂಥದ್ದನ್ನು ಶುರು ಮಾಡಿ ಸಾಕಷ್ಟು ಜನರಿಗೆ ಮಾದರಿಯಾಗಿದ್ದೀರಿ. ತಮ್ಮ ಅನುಭವ ನಮ್ಮ ಎಲ್ಲ ರೈತರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಅವರು ತಮ್ಮ ಕಾಲ ಮೇಲೆ ನಿಂತು